ಪಕ್ಷ ಸಂಘಟನೆಯಲ್ಲಿ ಹಿನ್ನೆಲೆಯಲ್ಲಿ ವಿಡದಿಯಲ್ಲಿ ಜೆಡಿಎಸ್ ಮಹತ್ವದ ಸಭೆ. ಪೆಂಗಲ್ ಚಂಡಮಾರುತ ಹಿನ್ನೆಲೆ ರಾಜ್ಯದ ಹಲವೆಡೆ ಇಂದು ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಹೋಗೋಕಿದೆ. ಅರೆ ಏನ್ ಬಿಟ್ಟು? ತಿಂಗಳಾಯ್ತು ಕಂಪ್ಲೇಂಟ್ ಕೊಟ್ಟು, ಬ್ಯಾಂಕ್ ರಿಫಂಡ್ ಮಾಡ್ತಾನೇ ಇಲ್ಲ. ಕಂಪ್ಲೇಂಟ್ ಮಾಡೋಕಿದೆ. ಅರೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಇಲ್ಲಿಂದಲೇ ಮಾಡಿ. RBI ಯಾವ ಒಂಬುಡ್ಸ್ಮನ್ ಗೆ? ಹೇಗೆ ಈಗ RBI ನಿಯಂತ್ರಿತ ಬ್ಯಾಂಕ್ NBFC ಅಥವಾ ಡಿಜಿಟಲ್ ವ್ಯವಹಾರಗಳ ಪ್ಲಾಟ್ಫಾರ್ಮ್ಸ್ ಬಗ್ಗೆ ದೂರನ್ನು ನೀಡಿ ಸುಲಭವಾಗಿ ಮನೆಯಿಂದಲೇ RBI SMS ಪೋರ್ಟಲ್ ನಲ್ಲಿ ಇದ್ ನೋಡಿ ಚೆಕ್ ಮೇಟ್. ಕಂಪ್ಲೇಂಟ್ ಮಾಡೋಕಿದ್ಯಾ? RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ, ಕಂಪನಾಂಕ 102.1 ಮೆಗಾಹೆರ್ಟ್ಸ್. ಸಮಯ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಇವತ್ತಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳುತ್ತಿರುವ ನಮ್ಮೆಲ್ಲ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಶರಣು ಶರಣಾರ್ಥಿಗಳನ್ನು ಹೇಳ್ತಾ, ರೈತ ಬಾಂಧವರೇ, ಇವತ್ತಿನ ನಮ್ಮ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ತಾವು ಕೇಳಿರುವಂತಹ ಕಾರ್ಯಕ್ರಮಗಳನ್ನು ಮೊದಲಿಗೆ ಹೇಳಿಬಿಡ್ತೀನಿ. ಕೊಟ್ಟಿಗೆ ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆ ಕುರಿತು ಪ್ರಾಣಿ ತಜ್ಞರಾದಂತಹ ಡಾಕ್ಟರ್ BK ರಮೇಶ್ ಅವರು ನಮಗೆ ಕುರಿಗಳ ಬಗ್ಗೆ ಮಾಹಿತಿಯನ್ನು ಹೇಗೆ ಮಾಡ್ಕೋಬೇಕು, ಕೊಟ್ಟಿಗೆ ಪದ್ಧತಿಯಲ್ಲಿ ಎಂಬಂತಹ ಒಂದು ವಿಷಯವನ್ನು ನಮ್ಮೊಂದಿಗೆ ಹಂಚಿಕೊತಾರೆ. ಜೊತೆಗೆ ಹವಾಮಾನ ವರದಿ, ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳೋಣ. ಹಾಗೆಯೇ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದೇವದುರ್ಗ ತಾಲೂಕಿನ ಅಡಕಲ್ಗುಡ್ಡ ಗ್ರಾಮದ ಹನುಮಂತಯ್ಯ ಸಾಹುಕಾರ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೇಳೋಣ. ಹಾಗಾದರೆ ಮೊದಲಿಗೆ ಕಾರ್ಯಕ್ರಮವನ್ನು ಕೇಳುವ ಮೊದಲು ಒಂದು ಪ್ರಕಟಣೆ ಇದೆ, ಕೇಳೋಣ. ಈ ದಿನದ ಎಲ್ಲಾ ಕಾರ್ಯಕ್ರಮಗಳ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಇಂದು ವಿಶ್ವ ಏಡ್ಸ್ ದಿನಾಚರಣೆ. ನಮ್ಮ ಹಕ್ಕುಗಳನ್ನು ಪಡೆಯಲು ಸರಿಯಾದ ಮಾರ್ಗ ಅನುಸರಿಸೋಣ. ನನ್ನ ಆರೋಗ್ಯ ನನ್ನ ಹಕ್ಕು ಎಂಬುದು ಈ ವರ್ಷದ ವಿಶ್ವ ಏಡ್ಸ್ ದಿನದ ಘೋಷವಾಕ್ಯ. ಕ್ಷಣಿಕ ಸುಖದ ಆಸೆ ತರದಿರಲಿ ಜೀವನದಲ್ಲಿ ನಿರಾಸೆ. ಎಲ್ಲರೂ ಸೋಂಕು ಬಾರದ ಹಾಗೆ ಜಾಗೃತ ವಹಿಸೋಣ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ಸಹಾಯವಾಣಿ 1097 ಕರೆ ಮಾಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಸಾರ್ವಜನಿಕರ ಜಾಗೃತಿಗಾಗಿ ಕೆಸಾಪ್ಸ್ನ ಪ್ರಕಟಣೆ. ಹಾಗಾದರೆ ಮೊದಲಿಗೆ ಕೇಳೋಣ ರೈತ ಬಾಂಧವರೇ, ಕೊಟ್ಟಿಗೆ ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆ ಕುರಿತು ಪ್ರಾಣಿ ತಜ್ಞರಾದಂತಹ ಡಾಕ್ಟರ್ BK ರಮೇಶ್ ಅವರೊಂದಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸುವವರು ಡಾಕ್ಟರ್ VG ಪವಲತ್ತಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಕುರಿ ಸಾಕಾಣಿಕೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಕುರಿ ಸಾಕಾಣಿಕೆ ಅಂದರೆ ಸಾಮಾನ್ಯವಾಗಿ ನಾವೆಲ್ಲ ನೋಡ್ತಾ ಇರ್ತೀವಿ, ಒಂದೂರಿಂದ ಒಂದೂರಿಗೆ, ಒಂದು ಹೊಲದಿಂದ ಒಂದು ಹೊಲಕ್ಕೆ ಕುರಿಗಳನ್ನು ಅಡ್ಡಾಡ್ತಾ ಮೇಯಿಸುವ ಒಂದು ಪದ್ಧತಿ ಮೊದಲಿಂದ ರೂಢಿ ಬಂದಿದೆ. ಆದರೆ ಇತ್ತೀಚೆಗೆ ಕುರಿಯನ್ನು ಕಟ್ಟಿ ಮೇಯಿಸ್ತಕ್ಕಂಥ ಪದ್ಧತಿ ಅಥವಾ ಕೊಟ್ಟಿಗೆ ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆ ಮಾಡ್ತಕ್ಕಂಥ ಪದ್ಧತಿ ಸಾಕಷ್ಟು ಅಭಿವೃದ್ಧಿಪಡಿಸಲಾಗಿದೆ. ಅಲ್ಲಲ್ಲಿ ರೈತರು ಈ ಒಂದು ಕುರಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಟ್ಟಿಗೆ ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆ ಅಥವಾ ಕುರಿಗಳನ್ನ ಕಟ್ಟಿ ಮೇಯಿಸ್ತಕ್ಕಂತ ಪದ್ಧತಿ ಅಂದ್ರೆ ಏನು, ಇದು ಯಾಕೆ ಮಾಡಬೇಕು, ಲಾಭಗಳೇನು, ಹೇಗೆ ಮಾಡಬೇಕು ಅಂತಕ್ಕಂತ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ತಜ್ಞರಾದಂತ ಡಾಕ್ಟರ್ ಬಿ ಕೆ ರಮೇಶ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಬನ್ನಿ ಅವರಿಂದ ಮಾಹಿತಿಯನ್ನ ತಿಳ್ಕೊಳ್ಳುವಂತ. ನಮಸ್ಕಾರ ರಮೇಶ್ ಅವರೇ. ನಮಸ್ಕಾರ. ಏನ್ರಿದು ಕಟ್ಟಿ ಕುರಿ ಮೇಯಿಸೋದು ಅಥವಾ ಕೊಟ್ಟಿಗೆಯಲ್ಲಿ ಕುರಿಯನ್ನ ಮೇಯಿಸೋದು ಅಂತಕ್ಕಂಥ ಪದ್ಧತಿ ಇತ್ತೀಚೆಗೆ ಅಲ್ಲಲ್ಲಿ ಕೇಳ್ತಿದ್ದೇವೆ, ಏನಿದು ಪದ್ಧತಿ? ಈಗ ತಾವು ಈಗಾಗಲೇ ಹೇಳಿದ ಹಾಗೆ ಕುರಿಗಳನ್ನು ಸಾಮಾನ್ಯವಾಗಿ ಸಾಂಪ್ರದಾಯಿಕ ರೀತಿಯಲ್ಲಿ ಅಂತ ಹೇಳಿದ್ರೆ ಅವುಗಳನ್ನ ದಿನ ಎಲ್ಲ ಅಲ್ಸ್ಕೊಂಡು ಎಲ್ಲಿ ಮೇವು ಸಿಗುತ್ತೆ ಮೇಯಿಸ್ಕೊಂಡು ಬರ್ತಕ್ಕಂತ ಪದ್ಧತಿ. ಇದನ್ನ ಕುರಿಗಾರರಷ್ಟೇ ಮಾಡ್ತಕ್ಕಂತ ಒಂದು ಪದ್ಧತಿ ಆಗಿತ್ತು. ಬೇರೆಯವರು ಈ ಬಗ್ಗೆ ಯೋಚನೆ ಮಾಡೋ ಅವಕಾಶಗಳಿರಲಿಲ್ಲ, ಯಾಕೆಂದ್ರೆ ಮೇಯಿಸಬೇಕಾದಂತಹ ಸಂದರ್ಭ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಮಾರುಕಟ್ಟೆಯಲ್ಲಿ ನೋಡ್ತಾ ಹೋದ್ರೆ ಕುರಿ ಮಾಂಸಕ್ಕೆ ಬೇಡಿಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾನೆ ಇದೆ. ಜೊತೆಯಲ್ಲಿ ಕುರಿ ಸಾಕಾಣಿಕೆ ಏನಿದೆ, ನಾವು ಬೇರೆ ಪಶುಪಾಲನಾ ಪದ್ಧತಿಗಳಿಗೆ ಹೋಲಿಸಿದ್ರೆ, ಈ ಹೈನುಗಾರಿಕೆ ಇರ್ಬೋದು ಅದಕ್ಕೆ ಹೋಲಿಸ್ಕೊಂಡ್ರೆ, ಇಲ್ಲಿ ನಾವು ಮಾಡ್ತಕ್ಕಂತಹ ನಿರ್ವಹಣಾ ಕ್ರಮಗಳು ಮತ್ತೆ ಅವುಗಳಿಗೆ ಕೊಡ್ತಕ್ಕಂಥ ಮೇವು ಏನಿದೆ ಅವುಗಳು ಆ ಪ್ರಮಾಣದಲ್ಲಿಲ್ಲ. ಹಾಗಾಗಿ ಲಾಭ ಹೆಚ್ಚು ದೊರೆಯಬಹುದು ಅನ್ನೋ ದೃಷ್ಟಿಯಲ್ಲಿ ಕೆಲವರು ಇತ್ತೀಚಿನ ದಿನಗಳಲ್ಲಿ ನಾವು ಇದನ್ನ ಹ್ಯಾಕೆ ಮಾಡಬಾರ್ದು ಅಂತ ನೋಡಿದಾಗ, ಜೊತೆಯಲ್ಲಿ ಮೇಯಿಸ್ಲಿಕ್ಕೆ ನಮಗೆ ಸಾಧ್ಯತೆ ಇಲ್ಲ ಅನ್ನೋ ಸಂದರ್ಭದಲ್ಲಿ ನಾವೇನ್ ಮಾಡಬಹುದು ಅಂತ ನೋಡಿದಾಗ, ಕುರಿಗಳನ್ನ ಮನೆಯಲ್ಲೇ ಕಟ್ಟಿ ಸಾಕ್ಲಿಕ್ಕೆ ಆಗಲ್ವಾ ಅನ್ನೋದು ಒಂದು ವಿಚಾರ ಬಂದಾಗ, ಹೌದು ಕುರಿಗಳನ್ನು ಸಹ ನಾವು ಕೊಟ್ಟಿಗೆಯಲ್ಲಿ ಕಟ್ಟಿಬಿಟ್ಟು ಕಟ್ಟೋದು ಅಂತ ಹೇಳಿದ್ರೆ ಅವನ ಅಕ್ಷರಶಃ ಕಟ್ಟಲ್ಲ, ಅಲ್ಲಿ ನಾವು ಆರಾಮಾಗಿ ಅಡ್ಡಾಡ್ಲಿಕ್ಕೆ ಬಿಡ್ತೀವಿ, ಆದ್ರೆ ದಿನವೆಲ್ಲ ತಿರುಗಾಡ್ಲಿಕ್ಕೆ ಬಿಡಲ್ಲ. ಒಂದು ಜಾಗದಲ್ಲಿ ಅವುಗಳನ್ನ ಇಟ್ಬಿಟ್ಟು ಮೇಯಿಸ್ತಕ್ಕಂತ ಪದ್ಧತಿಗೆ ನಾವು ಈ ಕಟ್ಟಿ ಮೇಯಿಸುವ ಕುರಿ ಸಾಕಾಣಿಕೆ ಪದ್ಧತಿ ಅಥವಾ ಕೊಟ್ಟಿಗೆ ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆ ಪದ್ಧತಿ ಅಂತ ಹೇಳ್ತೇವೆ. ಈಗ ಕುರಿಗಳ ಜಾತಿ ಸಾಮಾನ್ಯವಾಗಿ ಅಡ್ಡಾಡು ಜಾತಿದು ನಿಂತಲ್ಲಿ ನಿಲ್ಲುವಂಗಿಲ್ಲ ಕುರಿಗಳು, ಹೇಗೆ ಕಟ್ಟಿ ಮೇಯಿಸ್ತಾರೋಣ, ಅವು ತಿನ್ನ ಆಗೋದಿಲ್ಲ ಬೆಳೆಯುವುದಿಲ್ಲ ಅಂತಕ್ಕಂತ ಒಂದು ಮನೋಭಾವನೆ ಇದೆ. ಇದಕ್ಕಾಗಿ ಕಟ್ಟಿ ಮೇಯಿಸ್ತಕ್ಕಂತ ಪದ್ಧತಿಗೆ ಅಥವಾ ಈ ಕೊಟ್ಟಿಗೆಯಲ್ಲಿ ಸಾಕಾಣಿಕೆ ಮಾಡ್ತಕ್ಕಂತ ಪದ್ಧತಿಯಲ್ಲಿ ಈ ಜಾತಿಯ ಕುರಿಗಳ ತಳಿಗಳು ಬೇರೆದಾವ ಅಂತೀರಾ? ಹೇಗೆ? ಇದು ಬಹಳ ಬಹಳ ಮುಖ್ಯವಾದ ಪ್ರಶ್ನೆ. ಮತ್ತೆ ಈ ಭಾಗಕ್ಕೆ, ಈ ಭಾಗದಲ್ಲಿ ಒಂದು ಕುರಿ ಇದೆ ಕೆಂಗುರಿ ಅಂತಿದೆ, ಅದನ್ನ ನಾವು ಸಿಂಧನೂರು ಕುರಿ ಅಂತಾನೆ ಹೇಳ್ತೇವೆ. ಸಿಂಧನೂರು ಕುರಿ ಅಂತ, ಕೆಂಗುರಿ ಅಂದ್ರೆ ಕೆಂಪು ಬಣ್ಣ ಇರೋದ್ರಿಂದ ಈ ಭಾಗದಲ್ಲಿ ಅದನ್ನ ಕೆಂಗುರಿ ಅಂತಾನೆ ಹೇಳ್ತಾರೆ. ಇದು ತುಂಬಾ ಜನಕ್ಕೆ ಈ ಭಾಗದವರಿಗೆ ಗೊತ್ತಿಲ್ಲ, ಇದೇ ನಮ್ಮ ದೇಶದಲ್ಲೇನೆ ಅತ್ಯುತ್ತಮವಾದಂತಹ ಮಾಂಸವನ್ನು ಇಳುವರಿಯನ್ನು ಕೊಡ್ತಕ್ಕಂತ ಒಂದು ಕುರಿ ತಳಿ. ಇದು ನಮ್ಮ ಸಂಶೋಧನೆಗಳ ಪ್ರಕಾರ ಮತ್ತೆ ಅನೇಕ ರೈತರು ಈ ಭಾಗದಲ್ಲಿ ಮಾಡಿದ್ ನೋಡಿದ್ರ ಪ್ರಕಾರ, ಈ ಕಟ್ಟಿ ಸಾಕಾಣಿಕೆ ಮಾಡ್ತಕ್ಕಂತ ಕುರಿ ಪದ್ಧತಿಗೂ ಬಹಳ ಚೆನ್ನಾಗಿ ಹೊಂದ್ಕೊಳ್ತದೆ. ಜೊತೆಯಲ್ಲಿ ಅದರ ಬೆಳವಣಿಗೆಯ ಒಂದು ಏನು ಪ್ರಮಾಣ ಇರ್ತದೆ, ಯಾ ಒಳ್ಳೆ ಆಹಾರ ಕ್ರಮವನ್ನು ಕೊಟ್ರೆ ನಾವು ಈ ಅಲ್ದಾಡಿಸಿ ಮೇಯಿಸೋದಕ್ಕಿಂತ ಹೆಚ್ಚಿನ ಒಂದು ಬೆಳವಣಿಗೆಯನ್ನ ಈ ಕುರಿಗಳಲ್ಲಿ ಕಟ್ಟಿ ಮೇಯಿಸೋದ್ರಿಂದ ಕಾಣಬಹುದು ಅನ್ನೋದನ್ನ ನಾವು ಇಲ್ಲಿ ಕಂಡುಕೊಳ್ತೇವೆ. ಹಾಗಾಗಿ ರಾಯಚೂರು ಭಾಗದವರಿಗೆ ವಿಶೇಷವಾಗಿ ಬೇರೆ ಯಾವುದೋ ಒಂದು ಕುರಿಯನ್ನ ತಂದು ಸಾಕಬೇಕಾದಂತಹ ಒಂದು ಸಮಸ್ಯೆ ಇಲ್ಲ. ಅವರದೇ ಭಾಗದಂತಹ ಕೆಂಗುರಿ ಬಹಳ ಸುಲಭವಾಗಿ ಈ ಕಟ್ಟಿ ಮೇಯಿಸುವ ಪದ್ಧತಿಗೆ ಹೊಂದ್ಕೊಳ್ತದೆ ಒಂದನೇದು. ಎರಡನೇದಾಗಿ ಇನ್ನು ಬೇರೆ ತಳಿಗಳನ್ನು ಸಹ ನಾವು ಸಾಕ್ಲಿಕ್ಕೆ ಅವಕಾಶ ಇದೆ. ಈ ಬನ್ನೂರು ಸಹ ಕಟ್ಟಿ ಮೇಯಿಸುವ ಪದ್ಧತಿಗೆ ಹೊಂದ್ಕೊಳ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಹಾಗೆ ಈ ಬಾಗಲಕೋಟೆ ಆ ಭಾಗದಲ್ಲಿ ನಾವು ನೋಡ್ತಕ್ಕಂಥ ಎಳಗ ಅನ್ನೋ ಒಂದು ಕುರಿ ತಳಿ ಇದೆ, ಅದನ್ನು ಸಹ ಕಟ್ಟಿ ಪದ್ಧತಿಗೆ ಹೊಂದ್ಕೊಳ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಹಾಗಾಗಿ ನಮ್ಮದೇ ದೇಶದ ಮತ್ತೆ ಸ್ಥಳೀಯ ಒಂದು ವಾತಾವರಣಕ್ಕೆ ಹೊಂದ್ಕೊಂಡು ಚೆನ್ನಾಗಿ ಬೆಳೀತಕ್ಕಂತ ಕುರಿಗಳು ಈ ಕಟ್ಟಿ ಮೇಯಿಸುವ ಪದ್ಧತಿಗೆ ಹೊಂದ್ಕೊಳ್ಳೋದ್ರಿಂದ ಆ ತಳಿಗಳನ್ನೇ ಉಪಯೋಗಿಸಿ ನಾವು ಕಟ್ಟಿ ಮೇಯಿಸುವ ಪದ್ಧತಿಯಲ್ಲಿ ಸಾಕಿದ್ರೆ ಹೆಚ್ಚು ಲಾಭವನ್ನು ಗಳಿಸಲಿಕ್ಕೆ ಅವಕಾಶ ಇದೆ. ಜೊತೆಯಲ್ಲಿ ಕುರಿ ಸಾಕಾಣಿಕೆ ಅಂತ ನಾವಿಲ್ಲಿ ಹೇಳ್ತಾ ಇದ್ರು ಸಹ ಈ ಪದ್ಧತಿಯಲ್ಲಿ ಮೇಕೆಗಳನ್ನು ಸಾಕಲಿಕ್ಕೆ ಅವಕಾಶ ಇದೆ. ಕುರಿ ಮತ್ತು ಆಡು ಎರಡನ್ನು ಜೊತೆಯಲ್ಲೇ ಸಾಕ್ತಕ್ಕಂತ ಅವಕಾಶ ಇರೋದ್ರಿಂದ ಯಾವ ಭಾಗದಲ್ಲಿ ಮೇಕೆಗಳಿಗೆ ಹೆಚ್ಚು ಬೇಡಿಕೆ ಇದೆಯೋ ಮಾರುಕಟ್ಟೆಯಲ್ಲಿ ಅಂತವರು ಮೇಕೆಗಳನ್ನು ಸಹ ನಾವು ಈ ಇವುಗಳಲ್ಲಿ ಸಾಕ್ಬೋದು. ನಮ್ಮ ಸ್ಥಳೀಯ ತಳಿಗಳಲ್ಲಿ ಮೇಕೆಗಳಲ್ಲಿ ಇಳುವರಿ ಸ್ವಲ್ಪ ಕಡಿಮೆ, ಮಾಂಸದ ಇಳುವರಿ. ಹಾಗಾಗಿ ನಾವು ಶಿರೋಹಿ ಅನ್ನೋ ಒಂದು ರಾಜಸ್ಥಾನಿ ತಳಿ ಇದೆ, ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಬಳಕೆಗೆ ಬರ್ತಿದೆ ಮತ್ತೆ ಸಾಕಷ್ಟು ಕಡೆ ನಮ್ಮಲ್ಲಿ ಸಿಗ್ತದೆ ಅದು. ಆ ತಳಿಯನ್ನು ಬಳಸ್ಕೊಳ್ಬಹುದು. ಅಥವಾ ಒಸ್ಮಾನಾಬಾದಿ ಅನ್ನೋ ಒಂದು ತಳಿ ಏನಿದೆ, ಆ ತಳಿ ನಮ್ಮ ಭಾಗದ ಅನೇಕ ಭಾಗಗಳಲ್ಲೂ ಸಹ ಅದನ್ನ ನಾವು ನೋಡ್ತೇವೆ. ಆ ತಳಿಯನ್ನು ಈ ಕಟ್ಟಿ ಮೇಯಿಸುವ ಪದ್ಧತಿಯಲ್ಲಿ ಬಳಸ್ಕೊಳ್ಳಿಕ್ಕೆ ಅವಕಾಶ ಇದೆ ಮತ್ತೆ ಅವುಗಳ ಕೊಬ್ಬುವಿಕೆ ಸಹ ಈ ಪದ್ಧತಿಯಲ್ಲಿ ಚೆನ್ನಾಗಿದೆ ಅನ್ನೋದನ್ನು ಕಂಡು ಬಂದಿದೆ. ಒಬ್ಬ ಮಧ್ಯಮ ವರ್ಗದ ರೈತ ಅಥವಾ ಸಣ್ಣ ರೈತ ಈ ಒಂದು ಕುರಿ ಸಾಕಾಣಿಕೆ ಕಟ್ಟಿ ಮೇಯಿಸ್ತಕ್ಕಂತ ಪದ್ಧತಿಯನ್ನ ಪ್ರಾರಂಭ ಮಾಡಬೇಕಾದ್ರೆ ಕುರಿಗಳಿಂದ ಪ್ರಾರಂಭ ಮಾಡಿದ್ರೆ ಒಳ್ಳೇದಂತೀರ, ಆರ್ಥಿಕವಾಗಿ ಲಾಭ ಆಗುತ್ತೆ? ಈಗ ಬಹಳ ರಾಯಚೂರು ಎಲ್ಲರೂ ನಾವು ಒಂದು ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಒಂದೇ ಸರಿ ಶುರು ಮಾಡಬೇಕು ಅನ್ನೋ ಒಂದು ಆತುರದಲ್ಲಿ ಇದಾರೆ. ಒಂದು ಜೊತೆಯಲ್ಲಿ ಅವರಿಗೆ ಯಾವುದೇ ಮಾಹಿತಿ ಇಲ್ಲ, ಅಂದ್ರೆ ಯಾವುದೇ ಒಂದು ತಾಂತ್ರಿಕ ಮಾಹಿತಿ ಇಲ್ದಲೇನೆ ಒಮ್ಮೆಲೇನೆ ನೂರಾರು ಕುರಿಗಳನ್ನು ಸಾಕೋದು ಕೆಲವೊಮ್ಮೆ ನಿರ್ವಹಣೆ ದೃಷ್ಟಿಯಿಂದ ಕಷ್ಟ ಆಗ್ತಕ್ಕಂತ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಮೊದಲಿಗೆ ರೈತರು ಮಾಡಬೇಕಾದಂತ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು 30-40 ತಳಿಗಳನ್ನ, ಕುರಿಗಳನ್ನ ಅಥವಾ ಹೆಚ್ಚಂದ್ರೆ 50 ಕುರಿಗಳನ್ನ ಅವ್ರು ಸಾಕು ನೋಡಿದ್ರೆ ಈ ಅವುಗಳಲ್ಲಿ ಇರತಕ್ಕಂಥ ನಿರ್ವಹಣಾ ಕ್ರಮಗಳು ಏನಿದೆ ಅನ್ನೋದನ್ನ ತಿಳ್ಕೊಂಡಂಗೆ ಆಗುತ್ತೆ. ಆ ನಂತರ ಅವರು ಇದು ನಮಗೆ ಲಾಭದಾಯಕ ಅನ್ಸದ ಮೇಲೆ ಹೆಚ್ಚು ಸಾಕೋದ್ರ ಕಡೆಗೆ ಗಮನವನ್ನ ಕೊಡಬಹುದು. ಈಗ ಇದನ್ನ ರೈತರು ತಮ್ಮ ಮಟ್ಟದಲ್ಲೇ ಮಾಡ್ತಾ ಇರೋದನ್ನು ಸಹ ನಾವು ನೋಡ್ತಾ ಇದ್ದೇವೆ. ಉದಾಹರಣೆಗೆ ಯಾವಾಗ ಈ ಮಳೆ ಕೈ ಕೊಡ್ತಾ ಇದೆ, ಬೆಳೆದಂತ ಬೆಳೆಗಳಿಗೆ ಹೆಚ್ಚು ಹಣ ಸಿಗ್ತಾ ಇಲ್ಲ, ಅಂತ ಸಂದರ್ಭದಲ್ಲಿ ಕೆಲವು ರೈತರು ಈ ಗಂಡು ಕುರಿಗಳನ್ನಷ್ಟೇ ಕೊಪ್ಪಿಸಿ ಮಾರಾಟ ಮಾಡೋದನ್ನ ನಾವು ನೋಡ್ತಾ ಇದ್ದೇವೆ. ಈಗ ಒಂದು ಸಣ್ಣ ಉದಾಹರಣೆ ನೀಡಬೇಕಂತ ಹೇಳಿದ್ರೆ, ಒಂದು 50 ಗಂಡು ಕುರಿಗಳನ್ನ ಕೊಪ್ಪಿಸಿದ್ರೆ, 3-3.5 ತಿಂಗಳಿರ್ತಕ್ಕಂತಹ ಮರಿಗಳನ್ನ ತರ್ತಾರೆ, ಅವುಗಳನ್ನ ಸುಮಾರು 6-7 ತಿಂಗಳವರೆಗೂ ಕೊಬ್ಬಿಸ್ತಾರೆ. ಮಾರುಕಟ್ಟೆ ವಯಸ್ಸು ಅಂತ ಹೇಳಿದ್ರೆ 10-11 ತಿಂಗಳು. ಆ ವಯಸ್ಸಿಗೆ ಬರೋ ಸಮಯಕ್ಕೆ ನಮ್ಮ ಕೆಂಗುರಿಗಳೇನಿದಾವೆ, ಗಂಡು ಕುರಿಗಳು 40-45 ಕೆಜಿ ವರ್ಗೂ ತೂಕ್ತವೆ, ದೇಹ ತೂಕ ಬರುತ್ತೆ. ಪ್ರತಿ ಒಂದು ಕೆಜಿಗೂ ನಾವು ಸುಮಾರು 230-240 ರೂಪಾಯಿ ದೇಹ ತೂಕದ ಮೇಲೆ ನಾವು ವ್ಯಾಪಾರ ಮಾಡಿದ್ರು, ನಮ್ಮ ಖರ್ಚನ್ನೆಲ್ಲ ಕಳೆದು ಪ್ರತಿ ಕುರಿಯಿಂದನೂ 3,800-4,000 ವರ್ಗೂ ಆದಾಯ ಗಳಿಸ್ತಕ್ಕಂತಹ ಸಾಧ್ಯತೆಗಳಿದಾವೆ. ಅಂದ್ರೆ ನಾವು 50 ಕುರಿಗಳನ್ನ ಮಾಡಿದ್ರು ಸಹ ಬರೀ 6-7 ತಿಂಗಳ ಕೊಬ್ಬಿಸುವಿಕೆಯಲ್ಲಿ ಸುಮಾರು 2 ಲಕ್ಷ ಆದಾಯವನ್ನ ಗಳಿಸ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಅದೇ 100 ಕುರಿ ಆದ್ರೆ ಸುಮಾರು 4 ಲಕ್ಷ ಹಣವನ್ನು ಗಳಿಸ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ 50 ಕುರಿಗಳನ್ನು ಸಾಕಾಣಿಕೆ ಮಾಡಿದ್ರು ಒಳ್ಳೆ ಆದಾಯವನ್ನು ಕಾಣಬಹುದಾದ್ರಿಂದ ಸಣ್ಣ ಪ್ರಮಾಣದಲ್ಲಿ ರೈತರು ಇದನ್ನು ಶುರು ಮಾಡೋದು ಹೆಚ್ಚು ಸೂಕ್ತ ಅನ್ನೋದು. ಆದ್ರಿಂದ ಪ್ರಾರಂಭ ಮಾಡಿದ್ರೆ ಸೂಕ್ತ. ಆ ನಂತರ ಅದು 350-400-500 ವರ್ಗೂ ಬೆಳೆಸ್ತಕ್ಕಂಥ ಅವಕಾಶಗಳಿದೆ. ಅದು ಅವರವರ ಇದರಲ್ಲಿ ಬಹಳ ಮುಖ್ಯವಾಗಿ ಕಟ್ಟಿಮೇಯಿಸು ಕುರಿ ಸಾಕಾಣಿಕೆಯಲ್ಲಿ ರೈತರು ಕಟ್ಟಿಮೇಯಿಸೋದು ಅಂತ ಹೇಳಿದ್ರೆ ಮನೆಯಲ್ಲಿ ಹಾಕ್ಬಿಟ್ಟು ಬರೀ ಈ ಮೆಕ್ಕೆಜೋಳದ ನುಚ್ಚು ಹಿಂಡಿ ಅಂತದನ್ನ ಹಾಕಿ ಕೊಪ್ಪಿಸೋದು ಅನ್ನೋದನ್ನ ಅನ್ಕೊಂಡಿದ್ದಾರೆ. ಆದ್ರೆ ಇವೆಲ್ಲ ಕುರಿಗಳೇನಿದಾವೆ, ಇವೆಲ್ಲ ಮೆಲುಕು ಹಾಕ್ತಕ್ಕಂಥ ಪ್ರಾಣಿಗಳಿದೆ. ಇವುಗಳಿಗೆ ಬಹಳ ಮುಖ್ಯವಾದಂತಹ ಆಹಾರ ಅಂತ ಹೇಳಿದ್ರೆ ಮೇವು, ಅದು ಹಸಿರು ಮೇವು ಮತ್ತೆ ಒಣಮೇವು. ಸೊ ಹಸಿರು ಮೇವು ಹೆಚ್ಚು ಕೊಟ್ಟಷ್ಟು ನಾವು ಬೇರೆ ಆಹಾರದಲ್ಲಿ ನಮ್ಮ ಏನು ಖರ್ಚನ್ನು ಮಾಡ್ತೇವೆ ಅದನ್ನು ಕಡಿಮೆ ಮಾಡ್ಕೊಳ್ಬಹುದು. ಹಾಗಾಗಿ ಯಾರು ರೈತ ಕಟ್ಟಿ ಮೇಯಿಸುವ ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆಯನ್ನು ಮಾಡಬೇಕು ಅಂತನೋ ಅವನಿಗೆ ಒಂದಿಷ್ಟು ಭೂಮಿ ಇರೋದು ಬಹಳ ಮುಖ್ಯ, ನೀರಿನ ಸೌಲಭ್ಯ ಇರೋದು ಮುಖ್ಯ. ಇದೆರಡೂ ಏನಕ್ಕೆ ಅಂತ ಹೇಳಿದ್ರೆ ಅವನು ಮೇವನ್ನ ಹಸಿರು ಮೇವನ್ನ ಬೆಳ್ಕೊಳ್ಳೇಬೇಕಾಗುತ್ತೆ ಅವ್ರ ಕುರಿಗಳಿಗೋಸ್ಕರ. ಸೊ ಹಾಗಾಗಿ ಒಂದು ನೀರಾವರಿ, ಒಂದಿಷ್ಟು ಭೂಮಿ ಸೌಲಭ್ಯ ಇರತಕ್ಕಂಥ ರೈತರು ಈ ಕಟ್ಟಿ ಮೇಯಿಸುವ ಕುರಿ ಸಾಕಾಣಿಕೆಯನ್ನ ಪ್ರಾರಂಭ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ. ಇದಕ್ಕೆ ವಸತಿಯನ್ನು ಹೇಗೆ ಒದಗಿಸಬೇಕು? ಈಗ 50 ಕುರಿಯನ್ನ ಪ್ರಾರಂಭ ಮಾಡಿದಂತಂದ್ರೆ 50 ಆಡು ಮತ್ತು ಕುರಿಗಳನ್ನು ಸೇರಿಸಿ ಪ್ರಾರಂಭ ಮಾಡಿದಾಗ ವಸತಿ ಹೇಗೆ ಮಾಡಬೇಕು? ಇಲ್ಲಿ ಕಟ್ಟಿ ಮೇಯಿಸುವ ಕುರಿ ಸಾಕಾಣಿಕೆಯಲ್ಲಿ ನಾವು 2 ರೀತಿಯ ವಸತಿಗಳನ್ನ ಮಾಡ್ಕೊಳ್ಳೋದನ್ನ ಕಾಣಬಹುದು. ಒಂದು, ತುಂಬಾ ಹೆಚ್ಚು ಖರ್ಚಿಲ್ದಲ್ಲೇನೆ ವಸತಿಗಳನ್ನ ಮಾಡ್ಕೊಳ್ಳೋದ್ರ ಕಡೆ ಗಮನ ಹರಿಸಬೇಕು. ರಾತ್ರಿ ಸಮಯದಲ್ಲಿ ಅವುಗಳನ್ನ ಸುರಕ್ಷಿತವಾಗಿ ಇಡ್ಲಿಕ್ಕೆ ಒಂದು ಶೆಡ್ ಅನ್ನ ಮಾಡಿಕೊಂಡು ಆ ಶೆಡ್ಡಿನ ಸುತ್ತ ಒಂದು ಫೆನ್ಸಿಂಗ್ ಅನ್ನು ಮಾಡ್ಕೊಳ್ಳೋದು. ಸಾಕಷ್ಟು ಜಾಗ ಇದ್ರೆ ಒಂದು ಆರಾಮಾಗಿ ಅಡ್ಡಾಡ್ಲಿಕ್ಕೆ ಆಗುವಷ್ಟು ಜಾಗದಲ್ಲಿ ಅವುಗಳನ್ನ ಫೆನ್ಸಿಂಗ್ ಮಾಡಿಕೊಂಡು ಆ ಫೆನ್ಸಿಂಗ್ ಅಲ್ಲೇನೆ ನಾವು ಒಂದು ನೆರಳಿಗೆ ಅವಕಾಶವನ್ನು ಮಾಡಿಕೊಂಡು ಅಲ್ಲಿ ಕುರಿಗಳಿಗೆ ದಿನನಿತ್ಯ ಏನು ಬೇಕು ಅವುಗಳಿಗೆ ಮೇವನ್ನ ಕತ್ತರಿಸ್ಬಿಟ್ಟು ಹಾಕ್ತಕ್ಕಂಥದ್ದು ಮತ್ತೆ ದಾಣಿ ಮಿಶ್ರಣವನ್ನು ಕೊಡ್ತಕ್ಕಂಥದ್ದನ್ನ ವ್ಯವಸ್ಥೆಯನ್ನು ಮಾಡ್ಕೊಳ್ಬಹುದು. ಇದು ಒಂದು ಪದ್ಧತಿ. ಇನ್ನೊಂದು ಪದ್ಧತಿ, ಇತ್ತೀಚಿನ ದಿನಗಳಲ್ಲಿ ನಾವು ಸಾಕಷ್ಟು ರೈತರು ಇದನ್ನು ಅವಾಗಲೇ ಅಳವಡಿಸ್ಕೊಂಡಿದ್ದಾರೆ. ಹಾಗೆ ಹೆಚ್ಚು ಸೂಕ್ತವಾದಂತಹ ಪದ್ಧತಿ ಅಂತ ಹೇಳಿದ್ರೆ ಸ್ವಲ್ಪ ನೆಲಮಟ್ಟದಿಂದ ಎತ್ತರದಲ್ಲಿ ಕೊಟ್ಟಿಗೆಯನ್ನು ಕಟ್ತಕ್ಕಂಥದ್ದು. ಇದನ್ನ ಅಟ್ಟದ ಮಾದರಿಯ ಒಂದು ಕೊಟ್ಟಿಗೆ ಅಂತ ಹೇಳ್ತೀವಿ ನಾವು, ರೈಸ್ಡ್ ಫ್ಲೋರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನು ಅನುಕೂಲ ಅಂತ ಹೇಳಿದ್ರೆ, ಈ ಅಟ್ಟದ ಮಾದರಿಯಲ್ಲಿ ಮಾಡ್ಕೊಂಡಾಗ ನಮ್ಮ ಮನೆಗಳಲ್ಲಿ ಇರತಕ್ಕಂಥ ಅಟ್ಟಗಳ ರೀತಿಯಲ್ಲೇನೆ ಇಲ್ಲಿ ಫ್ಲೋರ್ ಏನಿರುತ್ತೆ, ನೆಲ ಏನಿರುತ್ತದೆ, ಅದನ್ನ ನಾವು ಮರದ ದಬ್ಬೆಗಳಿಂದ ಮಾಡ್ಕೊಂಡಿರ್ತೇವೆ. ಆ ಮರದ ದಬ್ಬೆಗಳಿಂದ ಮಾಡ್ಕೊಂಡಿರ್ತೀವಿ. ಆದ್ರೆ ಆ ದಬ್ಬೆಗಳು ಸಂಪೂರ್ಣ ಒಂದಕ್ಕೊಂದು ಕೂಡಿರಲ್ಲ, ಅವುಗಳ ಮಧ್ಯೆ ಒಂದು 1/2 ಇಂಚಿನಷ್ಟು ಜಾಗವನ್ನ ನಾವು ಬಿಟ್ಟಿರ್ತೇವೆ. ಅದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಕುರಿಗಳು ಅಲ್ಲಿ ಅದ್ರ ಮೇಲೆ ಸಾಕಿದಾಗ ಅವುಗಳ ಏನು ಇಕ್ಕೆವನ್ನ ಹಾಕ್ತವೆ, ಮೂತ್ರ ಹಾಕ್ತವೆ, ಅದು ಯಾವುದು ಅದ್ರ ಮೇಲೆ ನಿಲ್ದಲೇನೆ ನೆಲಕ್ಕೆ ಬೀಳುತ್ತೆ. ಇದು ನೆಲದಿಂದ ಸುಮಾರು 4-5 ಅಡಿ ಎತ್ತರದಲ್ಲಿ ಮಾಡ್ತಕ್ಕಂಥದ್ದನ್ನ ನಾವು ಮಾಡ್ಬೇಕಾಗ್ತದೆ. ಸೊ ಅದೆಲ್ಲ ಕೆಳಕ್ ಶೇಖರಣೆ ಆಗ್ತದೆ. ಹೀಗಿದ್ದಾಗ ಏನಾಗ್ತದೆ, ನಾವು ನೆಲವನ್ನ ಬಹಳ ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೆ ಸುಲಭವಾಗಿ ನಾವು ಅದನ್ನ ಸ್ವಚ್ಛವಾಗಿ ಇಡ್ಲಿಕ್ಕೆ ಸಾಧ್ಯ. ಬೆಳಗ್ಗೆ ಒಮ್ಮೆ ನಾವು ಒಂದ್ಸರಿ ಗುಡಿಸ್ಬಿಟ್ರೆ ಆಯ್ತು, ಏನು ವಲಸೆ ಇರೋದಿಲ್ಲ. ಕುರಿಗಳಲ್ಲಿ ಇದು ಈ ಅಂಶ ಬಹಳ ಮುಖ್ಯ. ನೆಲ ಸ್ವಚ್ಛತೆಯಿಂದ ಕೂಡಿಲ್ಲ, ಯಾವಾಗ್ಲೂ ತೇವಾಂಶ ಇದೆ ಅಂದ್ರೆ ರೋಗಗಳು ಸುಲಭವಾಗಿ ಹರಡ್ತವೆ ಸಾಧ್ಯತೆಗಳು. ಯಾವಾಗ ನೆಲ ಸ್ವಚ್ಛತೆ ಇದೆ ರೋಗಗಳ ಪ್ರಮಾಣ ಕಡಿಮೆ ಆಗ್ತದೆ. ಹಾಗಾಗಿ ಈ ರೈಸ್ ಫ್ಲೋರ್ ಮೆಥಡ್ ಇಲ್ಲ, ಅಟ್ಟದ ಮಾದರಿಯ ಕೊಟ್ಟಿಗೆಯನ್ನು ಮಾಡ್ಕೊಳ್ಳುವ ಪದ್ಧತಿಯಲ್ಲಿ ಕುರಿಗಳು ರೋಗ ಬರದಲ್ಲೇ ಹೆಚ್ಚು ಆರೋಗ್ಯಕರವಾಗಿ ಬೆಳಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಆ ಮಾದರಿಯಲ್ಲಿ ಈ ಮಾದರಿಯ ಒಂದು ತೊಂದರೆ ಏನಪ್ಪಾ ಅಂತ ಹೇಳಿದ್ರೆ, ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ. ಅಂದಾಜು ಎಷ್ಟಾಗತ್ತೆ? ಒಂದು 50 ಕುರಿ, 50 ಕುರಿಗಳಿಗೆ ನಾವು ಈ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಹೇಳಲ್ಲ ಇದನ್ನ ಮಾಡ್ಬೇಕಾದ್ರೆ. ಆದ್ರೆ ಸುಮಾರು ಒಂದು 100-150 ಕುರಿಗಳಿಗಾದ್ರೂ ಅವರು ಒಂದು ಅಟ್ಟದ ಮಾದರಿಯನ್ನು ಮಾಡ್ಕೊಳ್ಳೋದು ಒಳ್ಳೇದು, ಯಾಕಂದ್ರೆ ಎಕ್ಸ್ಪ್ಯಾನ್ಷನ್ಗೆ ಅವಕಾಶ ಇದ್ರೆ ಒಳ್ಳೇದು. ಯಾಕೆಂದ್ರೆ ನಾವು ಹೆಚ್ಚು ಕುರಿಗಳನ್ನು ಸಾಕ್ಲಿಕ್ಕೆ ಅವಕಾಶ ಇದೆ, ಭೂಮಿ ಇದೆ ಅಂತ ಹೇಳಿದ್ರೆ ಅವನು ಸುಮಾರು 300 ಕುರಿಗಳನ್ನು ಸುಲಭವಾಗಿ ಈ ಮಾದರಿಗಳಲ್ಲಿ ಸಾಕ್ಬಹುದು. ನಾವು 100-150 ಕುರಿಗಳನ್ನ ಈ ಮಾದರಿಯಲ್ಲಿ ನಾವು ಮಾಡ್ತೇವೆ, ಈ ಮಾದರಿ ಒಂದು ವಸತಿಯನ್ನು ನಿರ್ಮಾಣ ಮಾಡಿಕೊಳ್ತೇವೆ ಅಂದ್ರೆ ಕನಿಷ್ಠ ಒಂದು 2-2.5 ಲಕ್ಷ ಅಥವಾ 3 ಲಕ್ಷ ಹಣ ವೆಚ್ಚ ಆಗ್ತದೆ. ಇದು ಹೇಗೆ ಮತ್ತೆ ಅಂತ ಹೇಳಿದ್ರೆ, ನಾವು ಲೋಕಲಿ ಅವೈಲೇಬಲ್ ಇರೋ ಮೆಟೀರಿಯಲ್ ನಮ್ಮ ಬಳಿನೇ ಇದ್ರೆ ಈ ವೆಚ್ಚ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಉದಾಹರಣೆಗೆ ನಾವು ಹೆಚ್ಚು ಇಲ್ಲಿ ವೆಚ್ಚ ಆಗ್ತಕ್ಕಂಥದ್ದು ನೆಲಕ್ಕೆ ಹಾಕ್ತಕ್ಕಂತ ಮರದ ಈ ದಬ್ಬೆಗಳು, ಸೊ ಅವುಗಳು ಸಾಕಷ್ಟು ಸಮಯ ಅದನ್ನ ಖರ್ಚನ್ನ ಉಂಟು ಮಾಡ್ತವೆ. ಇದು ನಮ್ಮಲ್ಲೇ ಏನಾದ್ರೂ ಆ ರೀತಿ ಅವಕಾಶಗಳಿದ್ರೆ ಅವುಗಳು ಸಿಗಬಹುದಾದ್ರೆ ಅವುಗಳನ್ನ ನಾವು ಬೆಳೆಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಉದಾಹರಣೆಗೆ ನೀವು ಎಲ್ಲಿ ಈ ಭಾಗದಲ್ಲಿ ಇಲ್ಲ, ಆದ್ರೆ ಅಡಿಕೆ ಬೆಳೀತಕ್ಕಂಥ ಪ್ರದೇಶದಲ್ಲಿ ಅಡಿಕೆ ಮರದ ದಬ್ಬೆಗಳನ್ನು ಬಳಸ್ಕೊಳ್ಬಹುದು, ಅಥವಾ ಬಿದಿರು ನಿಮ್ಮಲ್ಲಿ ಸಿಗ್ತಾ ಇದೆ ಅಂದ್ರೆ ಬಿದಿರು ದಬ್ಬೆಗಳನ್ನು ಬಳಸ್ಬಹುದು. ನೀವು ಯಾವುದೇ ದಬ್ಬೆಗಳನ್ನ ಬಳಸ್ಕೊಂಡು ಇದನ್ನ ಮಾಡ್ತಕ್ಕಂಥ ಅವಕಾಶ ಇದೆ. ಅಂದ್ರೆ ನಮ್ಮ ಸ್ಥಳೀಯವಾಗಿ ಸಿಗ್ತಕ್ಕಂಥ ಇವನ್ನು ಪಡ್ಕೊಂಡ್ರೆ ನಾವು ವಸತಿಯ ನಿರ್ಮಾಣದಲ್ಲಿ ಖರ್ಚನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ, ಆದ್ರೆ ಕನಿಷ್ಠ ಒಂದು 2 ಲಕ್ಷದವರೆಗೂ ನಾವು ವ್ಯಯ ಮಾಡ್ಬೇಕು. ಆದ್ರೆ ಇದು ಪರ್ಮನೆಂಟ್ ಆಗ್ತದೆ, ಪರ್ಮನೆಂಟ್ ಆಗುತ್ತೆ, ಆಮೇಲೆ ಹೆಚ್ಚು ಆರೋಗ್ಯಪೂರ್ಣವಾಗಿರ್ತದೆ ಅವುಗಳ ದೃಷ್ಟಿ, ಕುರಿಗಳ ದೃಷ್ಟಿ. ಈಗ ಕುರಿಗಳನ್ನ ಸಾಕಾಣಿಕೆ ಮಾಡ್ಬೇಕಾದ್ರೆ ಕುರಿಗಳು ಬೇಕು, ಹೇಗೆ ತರೋದು ಅವನ್ನ, ಏನ್ ಯಾವ ಒಂದು ದೊಡ್ಡ ಕುರಿಗಳನ್ನ ತರಬೇಕಂತಿರೋ, ಯಾವ ಹಂತದಲ್ಲಿದ್ದಂತ ಮರಿಗಳನ್ನ ತರಬೇಕಂತ. ಈಗಾಗಲೇ ನಿಮಗೆ ತಮಗೆ ಹೇಳಿದಾಗೆ ಕುರಿ ಕೊಬ್ಬಿಸುವಿಕೆಯಲ್ಲಿ 2 ತರ ಇದೆ. ಒಂದು ಗಂಡು ಕುರಿಗಳನ್ನಷ್ಟೇ ಕೊಬ್ಬಿಸಿ ಮಾರಾಟ ಮಾಡ್ತಕ್ಕಂಥ, ಇಲ್ಲಿ ಒಂದು ಬಹಳ ಸೂಕ್ಷ್ಮವನ್ನು ಗಮನಿಸಬೇಕು. ಮಾರುಕಟ್ಟೆ ತಂತ್ರಗಳನ್ನ ಯಾವಾಗಲೂ ರೈತರು ಗಮನಿಸಬೇಕು. ಏನಂತ ಹೇಳಿದ್ರೆ, ಈಗ ಸಂಕ್ರಾಂತಿಯ ಸಮಯದಲ್ಲಿ ಕುರಿ ವ್ಯಾಪಾರಕ್ಕೆ ನಾವು ಹೋದ್ರೆ, ಉದಾಹರಣೆಗೆ ನಮ್ಮ ಸಿಂಧನೂರಿನಲ್ಲೇನೆ ಕೆಂಗುರಿಗೆ ಒಂದು ದೊಡ್ಡ ಮಾರುಕಟ್ಟೆ ಇದೆ, ಈ ಕೆಂಗುರಿಗಳನ್ನ ಮಾತ್ರ ಅಲ್ಲಿ ನೋಡ್ತೇವೆ. ಸೊ ಈ ಮಾರುಕಟ್ಟೆಗೆ ನೀವು ಹೋದ್ರೆ ಈ ಎಲ್ಲಾ ವಯಸ್ಸಿನ ಕುರಿಗಳು ಅಲ್ಲಿ ಬಂದಿರ್ತವೆ, ಗಂಡು ಕುರಿಗಳು ಸಿಗ್ತವೆ, ಹೆಣ್ಣು ಕುರಿಗಳು ಸಿಗ್ತವೆ, ಎಲ್ಲ ವಯಸ್ಸಿನ ಸಿಗ್ತವೆ. ಸಂಕ್ರಾಂತಿಯ ಸಮಯದಲ್ಲಿ ಹೋದ್ರೆ ಮೋಸ್ಟ್ಲಿ ಆ ಸಮಯದಲ್ಲಿ ನಮ್ಮ ಸಿಂಧೂರಿಗೆ ನಮಗೆ ಗೊತ್ತಿರೋ ಹಾಗೆ ಸಾಕಷ್ಟು ಜನ ತಮಿಳ್ನಾಡಿನಿಂದನೂ ಸಹ ರೈತರು ಬರ್ತಾರೆ, ಕುರಿಗಳು ನಮ್ಮ ಕುರಿಗಳು ತಮಿಳ್ನಾಡಿಗೆ ಹೋಗ್ತವೆ. ಸೊ ಅವರು ಈ ಪದ್ಧತಿಯಲ್ಲಿ ಅವುಗಳನ್ನು ಅಲ್ಲಿ ಸಾಕಾಣಿಕೆಯನ್ನು ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ಸಂಕ್ರಾಂತಿ ಆಚಾಸಿನಲ್ಲಿ ಅಲ್ಲಿ ಪೊಂಗಲ್ ಇರೋದ್ರಿಂದ ತಮಿಳಿಗರು ಈ ಭಾಗಕ್ಕೆ ಬರೋದು ಕಮ್ಮಿ, ಆ ಟೈಮಲ್ಲಿ ಸ್ವಲ್ಪ ಬೆಲೆಯಲ್ಲಿ ಕಡಿಮೆ ಇರ್ತದೆ. ಸೊ ಆ ಸಂದರ್ಭದಲ್ಲಿ ತಗೊಂಡ್ರೆ ಕುರಿಗಳನ್ನ ಸಾಕಾಣಿಕೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಸಂಕ್ರಾಂತಿಯಿಂದ ಸರಿಯಾಗಿ 7-8 ತಿಂಗಳಿಗೆ ಬಕ್ರೀದ್ ಬರುತ್ತೆ. ಹೌದು, ನಾವು ಸುಮಾರು 3-3.5 ತಿಂಗಳಿನ ಕುರಿಗಳನ್ನ ತಗೊಳ್ಬೇಕು ಕೊಬ್ಬಿಸ್ಲಿಕ್ಕೆ. ಯಾಕೆ ಅಂತ ಹೇಳಿದ್ರೆ 3 ತಿಂಗಳವರೆಗೂ ತಾಯಿ ಮೇಲೆ ಡಿಪೆಂಡ್ ಆಗಿರ್ತವೆ ಹಾಲು ಕುಡಿಲಿಕ್ಕೆ, ಆ ನಂತರ ಅಷ್ಟೇ ಅವ್ರು ಸಂಪೂರ್ಣ ಮೇಲಿಕ್ ಶುರು. ಸಂಕ್ರಾಂತಿಯಿಂದ ಬಕ್ರೀದ್ವರೆಗೆ ನಾವು 3 ತಿಂಗಳ ಕುರಿಗಳನ್ನು ತಗೊಂಡು ಸುಮಾರು 7 ತಿಂಗಳು ಕೊಪ್ಪಿಸಿದ್ರೆ 10-11 ತಿಂಗಳು ಆಗ್ತಕ್ಕಂಥದ್ದು ನೋಡ್ತೇವೆ. ಅದು ಅವುಗಳ ಮಾರುಕಟ್ಟೆ ವಯಸ್ಸು. ಬಕ್ರೀದ್ನಲ್ಲಿ ಅವುಗಳಿಗೆ ವಿಪರೀತ ಕುರಿ ಬೇಡಿಕೆ ಇರ್ತದೆ, ಸುಲಭವಾಗಿ ಅವುಗಳನ್ನು ಮಾರಾಟ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಆದ್ರೆ ಇಲ್ಲಿ ಗಮನಿಸಬೇಕಾದ್ದು, ರೈತರು ಅವುಗಳನ್ನು ತಗೊಳ್ಬೇಕಾದ್ರೆ ಹಾಲು ಕುಡಿಯ ಅಂತ ನಂತರನೇ ತಗೊಳ್ಬೇಕಾದ್ದು ಮುಖ್ಯ, 3 ತಿಂಗಳ ಮೇಲೆ ತಗೊಳ್ಬೇಕಾದಂತದ್ದು ಮುಖ್ಯ. ಇಲ್ಲಿ ಇನ್ನೊಂದಿದೆ, ನಾವು 3-3.5 ತಿಂಗಳಿನ ಕುರಿಗಳನ್ನು ತಗೊಂಡಾಗ ಈಗ ಉದಾಹರಣೆಗೆ ಬಳ್ಳಾರಿ ಆ ಭಾಗದಲ್ಲಿ ಸ್ವಲ್ಪ ಎಳೆ ಮಾಂಸವನ್ನ ತಿಂತಕ್ಕಂಥ ಜನಗಳು ಹೆಚ್ಚು ಪ್ರಚಲಿತದಲ್ಲಿದೆ, ಅವ್ರು ಅದನ್ನ ಲೈಕ್ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ನಾವು 7 ತಿಂಗಳನ್ನು ಕೊಪ್ಪಿಸೋದು ಬೇಕಾಗೋದಿಲ್ಲ, ಆ ಮಾರ್ಕೆಟ್ ಅನ್ನ ನಾವು ಫೋಕಸ್ ಮಾಡ್ತೀವಿ ಬಳ್ಳಾರಿ ಅಂತ ಹೇಳಿದ್ರೆ. ಮತ್ತೊಂದು 4-5 ತಿಂಗಳು ಕೊಪ್ಪಿಸಿದ್ರೆ ಸಾಕು, ಸುಮಾರು 7-8 ತಿಂಗಳಲ್ಲೇ ಅವುಗಳ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ಸೊ ನಾವು ಯಾವ ಮಾರುಕಟ್ಟೆಯನ್ನ ನೋಡ್ತೇವೆ, ಅದನ್ನ ಬೆಂಗಳೂರು ನೋಡ್ತೇವೋ ಅಥವಾ ಈ ಲೋಕಲ್ ಮಾರ್ಕೆಟ್ ನೋಡ್ತೀವೋ ಅನ್ನೋದ್ರ ಮೇಲೆ ಅವುಗಳ ಕೊಬ್ಬಿಸುವಿಕೆ ಸಹ ನಿಂತಿರ್ತದೆ. ಸೊ ಮಾರುಕಟ್ಟೆಯಲ್ಲಿ ನಾವು ಹೋಗಿ ಅವುಗಳನ್ನು ಕೊಡಬೇಕಾದ್ರೆ ಬಹಳ ಮುಖ್ಯವಾಗಿ ಗಮನಿಸಬೇಕಾದ್ರೆ ಅವುಗಳು ರೋಗ ರಹಿತವಾಗಿದ್ದಾವೆ, ಯಾವ್ದೇ ರೋಗಗಳಿಂದ ಬಳಲ್ತಾ ಇಲ್ಲ ಅನ್ನೋದನ್ನ ಖಾತ್ರಿ ಮಾಡ್ಕೊಳ್ಬೇಕು ಒಂದು, ಮತ್ತೆ ಅವುಗಳ ವಯಸ್ಸು 3 ತಿಂಗಳ ಮೀರಿದೆ ಅನ್ನೋದನ್ನ ಖಾತ್ರಿ ಮಾಡಿಕೊಂಡು ಪರ್ಚೇಸ್ ಮಾಡಿದ್ರೆ ಯಾವುದೇ ಸಮಸ್ಯೆಗಳನ್ನ ಎದುರಿಸಲ್ಲ. ನಾವು ಸಾಮಾನ್ಯವಾಗಿ ರೈತರು ಕೆಲವು ಮಾಡಿರೋಲ್ಲಿ ನೋಡೋದು ಚಿಕ್ಕ ಮರಿಗಳನ್ನ ತಂದ್ಬಿಟ್ಟಿರ್ತಾರೆ, ಸೊ ಅವು ಇನ್ನೂ ಚೆನ್ನಾಗಿ ಹಾಲು ಕುಡಿಸ್ತಾ ಇವರು, ಹಾಗಾಗಿ ಕೆಲವು ಮರಿಗಳನ್ನ ನಾವು ಸಾಯೋದನ್ನ ನೋಡ್ತೇವೆ. ಅದನ್ನ ತಪ್ಪಿಸ್ಬೇಕು ಅಂತ ಹೇಳಿದ್ರೆ 3-3.5 ತಿಂಗಳ ಮೇಲ್ಪಟ್ಟ ಕುರಿಗಳನ್ನ ತಗೊಳ್ಬೇಕು. ಇದನ್ನ ಇನ್ನೊಂದು ಬಹಳ ಮುಖ್ಯವಾದ ಮಾಹಿತಿ, ಇದು ಅನೇಕ ಬುಕ್ ಪುಸ್ತಕಗಳಲ್ಲೂ ಸಿಗಲ್ಲ, ಟಗರ್ಗಳನ್ನು ಸುಲಭವಾಗಿ ಅದನ್ನ ಗುರ್ತಿಡಬಹುದು. ಏನಂತ ಹೇಳಿದ್ರೆ 3-3 ತಿಂಗಳ ಟಗರ್ ಮರಿಗಳಲ್ಲಿ ಆಗಲೇ ಸಣ್ಣದ ಕೊಂಬು ಬರ್ಲಿಕ್ಕೆ ಶುರುವಾಗಿದೆ. ಆ ವಯಸ್ಸಿನ ಟಗರ್ ಮರಿಗಳಂತ ಅನ್ಸಿದ್ರೆ ಟಗರ್ ಮನೆಗಳನ್ನ ನಾವು ಹೆಚ್ಚು ಇಲ್ಲಿ ಫೋಕಸ್ ಮಾಡಿ ಹೇಳೋದ್ ದೃಷ್ಟಿ ಏನಪ್ಪಾ ಅಂತ ಹೇಳಿದ್ರೆ ಅವರ ಕೊಬ್ಬುವಿಕೆ ಚೆನ್ನಾಗಿರ್ತದೆ ಒಂದು, ಅವುಗಳು 40-45 ಕೆಜಿ ತೂಕ ಬರೋದ್ರಿಂದ ಅಷ್ಟೇ ವಯಸ್ಸಿನ ಅಂದ್ರೆ ಅಷ್ಟೇ ಅವಧಿಯ ಕೊಬ್ಬಿಸುವಿಕೆಯಲ್ಲಿ ಹೆಣ್ಣು ಮರಿಗಳಿಂದ ಅವು ಚೆನ್ನಾಗಿ ಕೊಬ್ಬೋದ್ರಿಂದ ಆದಾಯದ ಪ್ರಮಾಣ ಜಾಸ್ತಿ ಇರುತ್ತೆ. ಆನಂತರ ಮೊದಲನೇ ಸಾರಿ ಯಾರು ಕುರಿಗಳ ಸಾಕಾಣಿಕೆಯನ್ನು ಮಾಡ್ತಾರೆ ಅಂತವರು ಗಂಡು ಕುರಿಗಳನ್ನು ತಂದು ಕೊಪ್ಪಿಸಿ ಮಾರಾಟ ಮಾಡೋದು ಹೆಚ್ಚು ಸೂಕ್ತ. ಗಂಡು ಕುರಿಗಳನ್ನು ಮಾತ್ರ ತಂದು ಕೊಪ್ಪಿಸೋದು ಹೆಚ್ಚು ಸೂಕ್ತ. ಯಾಕೆ ಅಂದ್ರೆ ಒಂದು ಅವುಗಳ ಮ್ಯಾನೇಜ್ಮೆಂಟ್ ಹೇಗೆ ಅನ್ನೋದು ಗೊತ್ತಾಗ್ತದೆ, ನಿರ್ವಹಣೆ ಹೇಗೆ ಅನ್ನೋದು. ಎರಡನೇದು ಅವುಗಳ ಹೆಣ್ಣು ಇರೋದೇ ಇಲ್ಲದೆ ಇರೋದ್ರಿಂದ ಅವುಗಳ ಮರಿ ಹಾಕುವ ಸಂದರ್ಭ ಇರಲ್ಲ, ಏನೂ ಇರಲ್ಲ, ಆ ವ್ಯವಸ್ಥೆಗಳು ಅವ್ರಿಗ ಮೊದಲನೇ ವರ್ಷನೇ ಅದೆಲ್ಲ ಆಗ್ಬಿಟ್ರೆ ಕೆಲವೊಮ್ಮೆ ನಿರ್ವಹಣೆ ಕಷ್ಟ ಅನ್ಸ್ಬಿಡ್ತಾರೆ. ಇವುಗಳ ನಿರ್ವಹಣೆಯನ್ನ ಮಾಡ್ತಾ ಮಾಡ್ತಾ ಅವ್ರಿಗೆ ಇದು ಸುಲಭ, ನಾನು ಮಾಡಬಲ್ಲೆ, ನಾನು ಇಷ್ಟು ಮೇವನ್ನ ಒದಗಿಸಬಲ್ಲೆ ಅನ್ನೋದೆಲ್ಲ ಗೊತ್ತಾದ ನಂತರ ಎಣ್ಣನ್ನ ತರ್ತಕ್ಕಂಥದ್ದನ್ನು ಮಾಡ್ಬೇಕು. ಸೊ ನಾವು ಮೊದಲು ಗಂಡು ಮರಿಗಳನ್ನ ತಂದು ಕೊಬ್ಬಿಸ್ಲಿ, ಅವ್ರ ನಂತರ ಅವುಗಳಲ್ಲೇ ಇರ್ತಕ್ಕಂಥ ಕೆಲವು ಗಂಡು ಮರಿಗಳನ್ನ ಇಟ್ಕೊಂಡು ಅವ್ರಿಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಹೆಣ್ಣು ಮರಿಗಳನ್ನ ತರ್ಲಿಕ್ಕೆ ಶುರು ಮಾಡಬಹುದು, ಹೆಣ್ಣು ಕುರಿಗಳನ್ನ. ನಂತರ ಅವುಗಳದೇ ಆದಂತಹ ಸಂತಾನ ಬಂದಾಗ ಅವುಗಳನ್ನ ಕೊಪ್ಪಿಸಿ ಮಾಡ್ತಕ್ಕಂಥದ್ದನ್ನ ರೂಢಿ ಮಾಡ್ತಕ್ಕಂಥ ಅವಕಾಶಗಳಿದೆ. ಅಂದ್ರೆ ಇಲ್ಲಿ ಮುಖ್ಯವಾಗಿ ಮರಿಗಳನ್ನ ಖರೀದಿ ಮಾಡ್ಕೊಂಡ್ ಬಂದು ಅವನು ಕೊಬ್ಬಿಸಿ ಮಾಡೋಕ್ಕಿಂತಲೂ ತಮ್ಮಲ್ಲೇ ಏನು ಮರಿಗಳು ಹುಟ್ಟತಾವಲ್ಲ, ಬಹಳಷ್ಟು ಮರಿಗಳು ಹೆಚ್ಚು ಲಾಭದಾಯಕ, ಹೆಚ್ಚು ಲಾಭದಾಯಕ ಆಗುತ್ತೆ. ಇಲ್ಲೇ ತಂದ್ರೆ ಈಗ ಕುರಿಗಳನ್ನ ಸಪೋಸ್ ಒಬ್ಬ ರೈತ ಒಂದು 30 ಕುರಿಗಳನ್ನ ತರ್ತಾನೆ ಅಥವಾ 40 ತರ್ತಾನೆ, ಸಣ್ಣ ಮರಿಗಳನ್ನ ತಂದು ಸಾಕಾಣಿಕೆ ಪ್ರಾರಂಭ ಮಾಡ್ತಾನೆ, ಅವುಗಳಿಗೆ ಯಾವ ರೀತಿ ಮೇವು ಒದಗಿಸಬೇಕು, ಹೇಗೆ ಅವಕ್ಕೆ ಊಟ ಒದಗಿಸೋದು, ಹೇಗೆ ವ್ಯವಸ್ಥೆಗಳು? ಇದು ಬಹಳ ಮುಖ್ಯವಾದಂತಹ ಪ್ರಶ್ನೆ, ಯಾಕೆಂದ್ರೆ ಕಟ್ಟಿ ಮೇಯಿಸೋ ಕುರಿ ಸಾಕಾಣಿಕೆ ಅಂದ ತಕ್ಷಣ ಮೇವಿನ ಲಭ್ಯತೆನೆ ಬಹಳ ಮುಖ್ಯ ಆಗುತ್ತದೆ. ಯಾಕೆಂದ್ರೆ ನಾವು ಹೊರಗೆಲ್ಲ ಮೇಲಿಕ್ಕೆ ಬಿಡ್ತಾ ಇಲ್ಲ, ನೀವೇ ಬೆಳಿಬೇಕು. ಆಮೇಲೆ ಮೇವನ್ನ ಹಾಗೇನೆ ಹಾಕ್ಲಿಕ್ಕೆ ಬರಲ್ಲ ಕುರಿಗಳಿಗೆ, ಸಣ್ಣದಾಗಿ 1/4 ಇಂಚಿನಷ್ಟು ಪ್ರಮಾಣದಲ್ಲಿ ಅಥವಾ ಅದಕ್ಕೂ ಕಡಿಮೆ ಆಗಿ ಕಟ್ ಮಾಡಿ ಹಾಕಿದ್ರೆ ಚೆನ್ನಾಗಿ ಮೇಯ್ತಾವು. ಸಾಮಾನ್ಯವಾಗಿ ಅವೆಲ್ಲ ಹರ್ಕೊಂಡ್ ತಿಂತಕ್ಕಂಥದ್ದು ಒಂದು ಪದ್ಧತಿ, ಸಣ್ಣ ಗಿಡಗಳ ಟೈಪ್ ಹರ್ಕೊಂಡ್ ತಿನ್ನುವ ಒಂದು ಇದು ಇರುತ್ತೆ, ರೂಢ ಇರುತ್ತೆ ಅವುಗಳನ್ನೇ ಗುಣ. ಅದು ಗುಣ ಅಂತವುಗಳಿಗೆ ನಾವು ಇಡೀ ಉದಾಹರಣೆಗೆ ಒಂದು ಮೇವಿನ ಜೋಳನೋ ಮೆಕ್ಕೆಜೋಳನ ಬೆಳೆದು ಹಾಗೇನೆ ತಂದು ಹಾಕಿದ್ರೆ ದನಗಳಿಗೆ ಹಾಕಿದಾಗ ತಿನ್ಲಿಕ್ಕೆ ಆಗಲ್ಲ, ಅವು ತಿನ್ನೋದು ಇಲ್ಲ. ಸೊ ಹಾಗಾಗಿ ಯಾವುದೇ ಮೇವನ್ನ ಬೆಳಿತೀವಿ, ಪೋಷಕಾಂಶ ಇರತಕ್ಕಂಥ ಮೇವುಗಳನ್ನ ಬೆಳೆದ್ರೆ ಅವುಗಳನ್ನ ಸಣ್ಣದ ತತ್ತರಿಸನೇ ಹಾಕ್ಬೇಕು. ಹಾಗಾಗಿ ಕಟ್ಟಿ ಮೇಯಿಸುವ ಕುರಿ ಸಾಕಾಣಿಕೆಯಲ್ಲಿ ನಾವು ಒಂದು ಚಾಫ್ ಕಟ್ಟರ್ ಅನ್ನ ಮೇವು ಕತ್ತರಿಸುವ ಯಂತ್ರನ ಇಟ್ಕೊಳ್ಳೋದು ಬಹಳ ಮುಖ್ಯ. ಜೊತೆಯಲ್ಲಿ ಮೇವಿನಲ್ಲಿ ಎರಡು ತರ ಇದೆ, ಇದು ಸಾಕಷ್ಟು ರೈತರಲ್ಲಿ ಇರ್ತಕ್ಕಂಥ ಗೊಂದಲ. ಮೇವು ಅಂತ ಹೇಳಿದ್ರೆ ಯಾವುದೋ ಒಂದು ನೇಪಿಯರ್ ಹುಲ್ಲನ್ನ, ಸರ್ಕಾರಿ ಹುಲ್ಲು ಅಂತ ಹೇಳ್ತಾರೆ ಇದು, ಅದನ್ನ ಬೆಳೆದ್ ಬಿಟ್ರೆ ಆಯ್ತು ಅಂತ. ಮೇವಲ್ಲಿ ಎರಡು ತರ, ಒಂದು ಏಕದಳ ಮೇವುಗಳು ಮತ್ತು ದ್ವಿದಳ ಮೇವುಗಳು ಅಂತ. ನಾವು ಏಕದಳ ಮೇವುಗಳನ್ನ 70% ಕೊಡಬೇಕು, ದ್ವಿದಳ ಮೇವುಗಳನ್ನ 30% ಮೇವನ್ನ ಕೊಡಬೇಕಾಗ್ತದೆ. ಸೊ ಹಾಗಾಗಿ ನಾವು ಮೇವನ್ನು ಬೆಳೆಸಬೇಕಾದ್ರೆ ಆ ಪ್ರಮಾಣದಲ್ಲಿ ಅವುಗಳನ್ನು ಬೆಳೆಸ್ಕೋಬೇಕು ನಮ್ಮ ಭೂಮಿಯಲ್ಲಿ. ಏಕದಳ ಮೇವಿನ ಬೆಳೆಗಳಿಗೆ ಉದಾಹರಣೆಗಳು ಸಾಕಷ್ಟಿದೆ. ಆದರೆ ನಾವು ನಮ್ಮ ಸಾಕಾಣಿಕೆಯ ದೃಷ್ಟಿಯಿಂದ ಬಹುವಾರ್ಷಿಕ ಮೇವು ಆದ್ರೆ, ಅಂದ್ರೆ ಒಮ್ಮೆ ಕಟಾವ್ ಮಾಡಿ ಮತ್ತೆ ನೀರನ್ನ ಹರಿಸಿ ಗೊಬ್ಬರ ಕೊಟ್ರೆ ಮತ್ತೆ ಬರ್ತಕ್ಕಂಥ ಅವುಗಳನ್ನ ಬಹುವಾರ್ಷಿಕ ಮೇವಿನ ಬೆಳೆಗಳು ಅಂತ ಹೇಳಿ ಆ ತರದ್ದು ಒಳ್ಳೇದು. ಅಂತವುಗಳಲ್ಲಿ ಇತ್ತೀಚೆಗೆ COFS-29 ಅಂತ ಒಂದು ಜೋಳದ ತಳಿ ಬಂದಿದೆ, ಕೊಯಮತ್ತೂರ್ ಫಾರ್ಡರ್ ಸೋರ್ಗಮ್ ಅಂತ ಹೇಳ್ತೀವಿ, COFS-29 ಅಂತ. ಅದು ಒಳ್ಳೆ ರುಚಿಕರವಾದಂತಹ ಮೇವು, ಮತ್ತೆ ಹೆಚ್ಚು ಸುಲಭವಾಗಿ ಕುರಿಗಳು ಜಗದು ತಿನ್ಬಹುದಾದಂತ ಮೇವು, ಮತ್ತೆ ಹೆಚ್ಚು ಪೋಷಕಾಂಶಗಳು ಇರ್ತಕ್ಕಂಥ ಮೇವು. ಇದು ನಾವು 4-5 ವರ್ಷಗಳವರೆಗೂ ನಾವು ಅದನ್ನ ಬೆಳೆಯನ್ನ ತೆಗಿಬಹುದು. ನಂತರ ಅದು ಮತ್ತೆ ಬೇಕಂದ್ರೆ ರೈತರನೇ ಬೀಜಗಳನ್ನ ಅವರು ತಗೊಂಡ್ಬಿಟ್ಟು ಮತ್ತೆ ಬಿತ್ತನೆ ಮಾಡ್ತಕ್ಕಂಥ ಅವಕಾಶ ಇದೆ, ಯಾಕೆಂದ್ರೆ ಇದೊಂದು ವೆರೈಟಿ. ಸೊ ಹಾಗಾಗಿ COFS-29 ಅಂತಕ್ಕಂಥ ಒಂದು ಮೇವಿನ ಬೆಳೆಗಳನ್ನ ನಾವು ಬೆಳ್ಕೋಬಹುದು. ಅದರ ಜೊತೆಯಲ್ಲಿ ನೇಪಿಯರ್, ಇತ್ತೀಚಿನಾಗ ಇರ್ತಕ್ಕಂಥ CO3-CO4 ವೆರೈಟಿಗಳನ್ನ ನಾವು ಬೆಳ್ಕೊಳ್ಬಹುದು. ಇವು ಏಕವಾರ್ಷಿಕ ಬೆಳೆಗಳ. ಈ ಬಹುವಾರ್ಷಿಕ ಬೆಳೆಗಳಿಗೆ ಬಂದಾಗ ನಾವು ಕುದುರೆ ಮೆಂತೆಯನ್ನು ಹೇಳ್ತೀವಿ, ಆದ್ರೆ ಕುದುರೆ ಮೆಂತೆ ವ್ಯವಸಾಯ ಬಹಳ ಕಷ್ಟ. ಅದು ನಾವು ಮೋಸ್ಟ್ಲಿ ಮೆಣಸಿನಕಾಯಿಗೆ ಎಷ್ಟು ನಿರ್ವಹಣೆ ಮಾಡ್ತೀವಿ ಅಷ್ಟು ನಿರ್ವಹಣೆ ಮಾಡಿ, ಹಾಗಾಗಿ ರೈತರು ಅದನ್ನ ಒಪ್ಕೊಳ್ಳಲ್ಲ, ಆಮೇಲೆ ಕಷ್ಟನೂ ಆಗ್ಬಹುದು. ಹಾಗಾಗಿ ಇನ್ನೊಂದು ಬೇಲಿ ಮೆಂತೆ ಅಂತಿದೆ, ದಶರಥ್ ಬೇಲಿ ಮೆಂತೆ ಬೇಲಿಗಳಿಗೆ ಸುಗುಂಟ ಹಾಕ್ಬಹುದು ಅಂತ ಅದನ್ನ ಬೇಲಿ ಮೆಂತೆ ಅಂತೀವಿ, ಅದನ್ನ ದಶರಥ ಅಂತಾನು ಹೇಳ್ತೇವೆ, ಅಥವಾ ಇಂಗ್ಲಿಷ್ ಅಲ್ಲಿ ಹೆಜ್ ಲ್ಯೂಸರ್ನ್ ಅಂತ ಹೇಳ್ತೇವೆ. ಇದು ಅತ್ಯುತ್ತಮವಾದಂತಹ ದ್ವಿದಳ ಧಾನ್ಯದ ಮೇವು, ಇದನ್ನ ನಾವು ಬೆಳೆಸ್ಕೊಳ್ಬಹುದು. ಹಾಗೆ ಸ್ಟೈಲೋಸ್ ಅಂತ ಸನ್ನದ ಬೆಳೆಸ್ಕೋಬಹುದು. ಹಾಗೆ ಸೆಣಬನ್ನು ಸಹ ದ್ವಿದಳ ಮೇವಾಗಿ ನಾವು ಬೆಳೆಸ್ಕೊಂಡು ಕುರಿಗಳಿಗೆ ಮೇವಾಗಿ ಬಳಸಲಿಕ್ಕೆ ಅವಕಾಶಗಳಿದೆ. ಸೊ ಈ ಮೇವುಗಳನ್ನ ಏಕದಳ ಮತ್ತು ದ್ವಿದಳ ಇವುಗಳನ್ನ ಜೊತೆಯಲ್ಲಿ ಕೊಟ್ರೇನೆ ಕುರಿಗಳ ಬೆಳವಣಿಗೆ ಚೆನ್ನಾಗಾಗ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಇದ್ರ ಜೊತೆಯಲ್ಲಿ ಮೇವಿನ ಜೊತೆಯಲ್ಲಿ ಅವುಗಳ ಕೊಬ್ಬುವಿಕೆ ಚೆನ್ನಾಗಾಗಬೇಕಂತ ಹೇಳಿದ್ರೆ ಅವುಗಳ ಮೇವು ಕೊಟ್ಟ ದಿನದ ಪ್ರತಿದಿನ ನಾವು ಅವುಗಳಿಗೆ ಸ್ವಲ್ಪ ಸಮತೋಲನ ಆಹಾರ ಅಥವಾ ಹಿಂಡಿ ಮಿಶ್ರಣವನ್ನು ಕೊಡಬೇಕು, ದಾಣಿ ಮಿಶ್ರಣ ಅಂತಾನೆ ಹೇಳ್ತೇವೆ. ಇದನ್ನ ನಾವು ಅವುಗಳ ಹಂತ ಹಂತವಾಗಿ ಯಾವ ವಯಸ್ಸಿನಲ್ಲಿ ಇರ್ತವೆ ಅವುಗಳನ್ನು ಕೊಡಬೇಕಾಗ್ತದೆ. ನಾವು 3 ತಿಂಗಳ ನಂತರ ತಂದಂತ ಮರಿಗಳಿಗೆ ಮೊದಲು 50 ಗ್ರಾಮ್ನಿಂದ ಶುರು ಮಾಡಿ ಅದು 100-150 ಗ್ರಾಮ್, ಆಮೇಲೆ ಕೊನೆಯ ಹಂತದಲ್ಲಿ ನಾವು ಮಾರುಕಟ್ಟೆಗೆ ಹೋಗುವಂತಹ ಹಂತದಲ್ಲಿ ಸುಮಾರು 200-250 ಗ್ರಾಮ್ ವರೆಗೂ ಆ ದಾಣಿ ಮಿಶ್ರಣವನ್ನು ಕೊಟ್ಟರೆ ಅವುಗಳ ಕೊಬ್ಬುವಿಕೆ ಚೆನ್ನಾಗ್ತದೆ. ಸೊ ಅವುಗಳ ಒಂದು ಯಾವುದೇ ಒಂದು ತಳಿಗೆ ಇಷ್ಟು ಕೊಬ್ಬಬಹುದು ಅನ್ನೋ ಒಂದು ಪೊಟೆನ್ಶಿಯಲ್ ಇರ್ತದೆ. ಉದಾಹರಣೆ ಕೆಂಗುರಿ ಗಂಡು ಕುರಿಗಳು ಸುಮಾರು 42-45 ಕೆಜಿ ತೂಕ ಬರ್ತಕ್ಕಂಥ ಪೊಟೆನ್ಶಿಯಲ್ ಇದೆ. ನಾವು ಆಹಾರವನ್ನು ಮೇವನ್ನು ಚೆನ್ನಾಗಿ ಕೊಟ್ಟು ಆಹಾರವನ್ನು ಸರಿಯಾಗಿ ಕೊಟ್ಟರೆ ಆ ಪ್ರಮಾಣದ ನಾವು ಕೊಬ್ಬುವಿಕೆಯನ್ನು ಅವುಗಳಲ್ಲಿ ಕಾಣಬಹುದು. ಅದು ಹೆಚ್ಚು ನಮಗೆ ಲಾಭವನ್ನು ತರಬಾರ್ದು. ಹಾಗಾಗಿ ನಮ್ಮ ಆಹಾರದ ಮೇಲೆ ನಾವು ಕೊಡ್ತಕ್ಕಂಥ ಆಹಾರ ಮೇವಿನ ಮೇಲೆ ಅವುಗಳ ಕೊಬ್ಬುವಿಕೆ ನಿರ್ಧಾರ ಆಗೋದ್ರಿಂದ ಅವುಗಳ ಕಡೆ ಹೆಚ್ಚು ಒತ್ತನ್ನು ನೀಡಿ ರೈತರು ಸಾಕಾಣಿಕೆಯನ್ನು ಮಾಡಬೇಕಾದದ್ದು ಬಹಳ ಮುಖ್ಯ. ಇಲ್ಲಿ ಮೇವಿನ ಬಗ್ಗೆ ಆಯ್ತು, ತಾವು ಹೇಳಿದೀಗ ನೀರು ಬಗ್ಗೆ ಏನ್ ಹೇಳ್ತಾರೆ? ನೀರು ಕುಡಿಯುವ ನೀರು ಒಳ್ಳೆಯ ನೀರಿನ ಯಾವಾಗಲೂ ಲಭ್ಯ ಇರತಕ್ಕಂತ ಶುದ್ಧ ನೀರಿನ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ತೊಟ್ಟಿಯನ್ನು ಇಡಬೇಕಂತ ಮೇಲಿಂದ ಒಂದು ಟ್ಯಾಂಕ್ ಮಾಡಿಕೊಂಡು ಆ ಟ್ಯಾಂಕಿನ ಮೂಲಕನೇ ನೀರು ಪೈಪ್ಗಳ ಮೂಲಕ ಬರೋ ರೀತಿಯಲ್ಲಿ ಕಟ್ಟಿ ಮೇಯಿಸುವ ಪದ್ಧತಿಯಲ್ಲಿ ಮಾಡಲಿಕ್ಕೆ ಅವಕಾಶ ಇರ್ತದೆ. ಅಥವಾ ನೀವು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ಹೆಚ್ಚು ವ್ಯವಸ್ಥಿತವಾಗಿ ಬೇಡ, ಒಂದ್ ಕಡೆ ನೀರನ್ನು ಮಾಡ್ತೀವಿ, ಬಾನಿಯನ್ನು ತೊಟ್ಟಿಯನ್ನ ಅಥವಾ ಬಾನಿಯನ್ನ ಮಾಡಿಕೊಂಡು ಅದರಲ್ಲಿ ಶುದ್ಧವಾದಂತ ನೀರನ್ನ ಇಡ್ತಾ ಮಾಡೋದು. ಯಾವಾಗಲೂ ಬಾನಿಯನ್ನ ಸ್ವಚ್ಛ ಮಾಡ್ತಿರ್ಬೇಕು, ಮತ್ತೆ ಅದಕ್ಕೆ ಸ್ವಲ್ಪ ಸುಣ್ಣವನ್ನ ಬಳದ್ರೆ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ರೋಗಗಳ ಪ್ರಸಾರ ಆಗಲ್ಲ, ನೀರಿನಿಂದನೂ ಅನೇಕ ರೋಗಗಳ ಪ್ರಸಾರ ಆಗ್ತದೆ. ಹಾಗಾಗಿ ನೀರಿನ ಮೂಲ ಎಲ್ಲಿದೆ ಅನ್ನೋದು ಬಹಳ ಮುಖ್ಯ. ಒಳ್ಳೆ ನೀರು ಜೊತೆಲಿ ನೀರು ಕೊಡ್ತಕ್ಕಂಥ ಸ್ಥಳನೂ ಶುಚಿತ್ವ ಶುದ್ಧವಾಗಿರಬೇಕು ಅನ್ನೋದು ಸಹ ಗಮನಿಸಬೇಕಾದಂತದ್ದು. ಇಲ್ಲಾಂದ್ರೆ ಅದು ಸಹ ರೋಗಕ್ಕೆ ಕಾರಣ ಆಗ್ತಕ್ಕಂಥ ಸಾಧ್ಯತೆಗಳು. ಈಗ ಒಂದು 50 ಕುರಿಗೆ ಎಷ್ಟು ಜಾಗ ಬೇಕಾಗತ್ತಂತಿರ್ತಾವ? ಇದು ಬಹಳ ಮುಖ್ಯ ಪ್ರಶ್ನೆ. ನಾವು ಕಟ್ಟಿ ಮೇಯಿಸುವ ಪದ್ಧತಿಯಲ್ಲಿ ಒಂದೊಂದು ಕುರಿಗೆ ಎಷ್ಟು ಬೇಕು ಅಂತ ನೋಡಿದಾಗ, ನಾವು ಕುರಿ ಸಾಕಾಣಿಕೆಯಲ್ಲಿ ಸಣ್ಣದು ಇರುತ್ತೆ, ದೊಡ್ಡದು ಇರ್ತದೆ. ಒಂದು ನಾವು ಸರಾಸರಿಯನ್ನು ತಗೊಂಡ್ರೆ ಪ್ರತಿ ಒಂದು ಕುರಿಗೆ ಸುಮಾರು 13-15 ಚದರ ಅಡಿ ಜಾಗದಷ್ಟು ಜಾಗವನ್ನು 13-15 ಚದರ ಅಡಿ ಜಾಗವನ್ನ ಮೀಸಲಾಗಿಡಬೇಕಾಗ್ತದೆ. ಸೊ ಅಷ್ಟು ಜಾಗವನ್ನ ನಾವು 100 ಕುರಿ ಮಾಡ್ತೇವೆ ಅಂತ ಹೇಳಿದ್ರೆ ಎಷ್ಟು ಪ್ರಮಾಣ ಬೇಕು? ಒಂದೊಂದು ಕುರಿಗೆ 15 ಚದರ ಅಡಿ ಲೆಕ್ಕದಲ್ಲೇ ಎಷ್ಟು ಬೇಕು? 100 ಚದರ ಅಡಿ ಬೇಕಾಗ್ತದೆ. ಅಷ್ಟು ಜಾಗದಲ್ಲಿ ನಾವು ಕೊಟ್ಟಿಗೆಯನ್ನು ನಿರ್ಮಾಣ ಮಾಡ್ಕೋಬೇಕು. ಅದರ ಹೊರತಾಗಿನ ಈ ಜಾಗ ಜಾಸ್ತಿ ಇದೆ ಅಂತ ಹೇಳಿದ್ರೆ, ನಾನು ಮೊದಲೇ ಹೇಳಿದಾಗೆ ಒಂದು ರಾತ್ರಿ ಮಾತ್ರ ಒಂದ್ ಕಡೆ ಕಟ್ಟಾಗ್ತೇವೆ, ಬೆಳಗ್ಗೆ ಎಲ್ಲ ಒಂದ್ ಭಾಗದಲ್ಲಿ ಒಗಳಿಗೆ ಸುಲಭ ಅಡ್ಡಾಡ್ಲಿಕ್ಕೆ ಬಿಟ್ಬಿಟ್ಟು ಅಲ್ಲಿ ಮೇಯಿಸ್ತೀವಿ ಅನ್ನೋದು ಮಾಡ್ಕೊಂಡೋದಾದ್ರೆ ಒಂದು ಬೇಲಿಯನ್ನು ಹಾಕಿ ಹೆಚ್ಚು ಜಾಗವನ್ನು ಕೊಟ್ಟಷ್ಟು ಹೆಚ್ಚು ಲವಲವಿಕೆಯಿಂದ ಇರ್ತಾವ, ಓಡಾಡ್ತವೆ, ಜಾಸ್ತಿ ಮೇವು ತಿಂತವೆ, ಹಾಗಾಗಿ ಬೇಗ ಕೊಪ್ತವೆ, ಬೆಳೆಯುತ್ತವೆ. ಇಲ್ಲಿ ಅನುಭವ ಇದ್ದಂತ ರೈತರು ಮೊದಲನೇ ವರ್ಷ ನೀವು ಹೇಳಿದಂಗೆ ಕೇವಲ ಗಂಡು ಕುರಿಗಳನ್ನ ಅಥವಾ ಗಂಡು ಆಡುಗಳನ್ನ ತಂದು ಮೇಯಿಸಿ ಕೊಬ್ಬಿಸಿ ಅದನ್ನ ಮಾರ್ತಾರೆ. ನಂತರ ಅನುಭವ ಆದ್ಮೇಲೆ ಈಗ ಗಂಡು ಮತ್ತು ಎರಡು ಹೆಣ್ಣು ಸಾಕಾಣಿಕೆ ಮಾಡ್ಬೇಕು ಅನ್ನೋರು ಎಷ್ಟು ಟಗರ್ಗಳನ್ನ ತರಬೇಕು, ಎಷ್ಟು ಹೆಣ್ಣು ಕುರಿಗಳಿಗೆ ಎಷ್ಟು ಟಗರ್ಗಳನ್ನ ತರಬೇಕು ಅಂತೇಳಿ ಯಾವ ರೀತಿ ಪ್ರಪೋರ್ಷನ್ ಇಟ್ಕೋಬೇಕು? ಅಂದ್ರೆ ನಾವು ಹೇಳ್ತಕ್ಕಂಥದ್ದು 25-30 ಕುರಿಗಳಿಗೆ ಒಂದು ಟಗರ್ ಇದ್ರೆ ಸಾಕು. 25-30 ಕುರಿ 100 ಕುರಿಗಳಿದೆ ಅಂದ್ರೆ ಒಂದು 3 ಟಗರ್ಗಳನ್ನ ನಾವು ನಮ್ಮ ಫಾರ್ಮ್ ಅಲ್ಲಿ ಮೇಂಟೈನ್ ಮಾಡ್ಬೇಕು. ಅಷ್ಟು ಅದನ್ನ ನಾವು ಯಾವಾಗ ಟಗರು ಮತ್ತೆ ಮೇಕೆಗಳನ್ನ ಮೇಂಟೈನ್ ಮಾಡ್ತೀವಿ ಅವುಗಳನ್ನ ಲೂಸ್ ಆಗಿ ಬಿಡಬೇಕು, ಅಂದ್ರೆ ಕಟ್ಬಾರ್ದು ಎಲ್ಲ. ಒಂದ್ ಬೆಳಗಿನ ಸಂದರ್ಭದಲ್ಲಿ ಬಿಟ್ರೆ ಬೆದೆಗೆ ಬಂದಿರತಕ್ಕಂಥದ್ದನ್ನ ಕ್ರಾಸ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಇದು ಅಲೆಮಾರಿ ಪದ್ಧತಿಯಲ್ಲಿ ನೈಸರ್ಗಿಕ ಇಲ್ಲೂ ಸಹ ಕಟ್ಟಿ ಮೇಯಿಸುವ ಪದ್ಧತಿ ಅಂದ್ರೆ ಕುರಿಗಳನ್ನ ಎಲ್ಲ ಒಂದ್ ಕಡೆ ಕೂಡ ಹಾಕೋದಲ್ಲ, ಅವುಗಳನ್ನ ನಾವು ಶೆಡ್ ಅಲ್ಲಿ ಅಡ್ಡಾಡಕ್ ಬಿಡ್ತಾ ಅಡ್ಡಾಡ್ತಾ ಇರ್ತಾವ, ಒಂದ್ ಕಡೆ ಇರೋದಿಲ್ಲ. ಹಾಗಿದ್ದಾಗ ನ್ಯಾಚುರಲ್ ಸರ್ವಿಸ್ ಆಗ್ತಕ್ಕಂಥದನ್ನ ನಾವು ನೋಡ್ತೇವೆ. ಸೊ 30 ಕುರಿಗಳಿಗೆ ಒಂದು ಟಗರ್ನಂತೆ ನಾವು ಮೇಂಟೈನ್ ಮಾಡ್ಬೇಕು. ಇನ್ನ ಕೊನೆಯದಾಗಿ ಏನು ಇದರಲ್ಲಿ ವಿಶೇಷವಾದಂತಹ ಮಾಹಿತಿ ಅಥವಾ ಕಿವಿ ಮಾತನ್ನ ಏನ್ ಹೇಳ್ತೀರಿ ರೈತರಿಗೆ? ಬಹಳ ಮುಖ್ಯವಾಗಿ ರೋಗಗಳ ಬಗ್ಗೆ ನಾವು ಚರ್ಚೆ ಮಾಡಲಿಲ್ಲ. ನಾನಾ ತರದ ರೋಗಗಳಿದೆ. ಒಂದು ಆಶಾದಾಯಕ ಸಂಗತಿ ಕುರಿ ಸಾಕಾಣಿಕೆಯಲ್ಲಿ ಅಂತ ಹೇಳಿದ್ರೆ, ಕುರಿಗಳಿಗೆ ಬರ್ತಕ್ಕಂತ ಎಲ್ಲಾ ರೋಗಗಳಿಗೂ ಲಸಿಕೆಗಳಿದೆ. ನೀಲಿ ನಾಲಿಗೆ ರೋಗ ಅನ್ನೋದಿದೆ, ಅದಕ್ಕೆ ಅಷ್ಟೇನೆ ಈಗ ಸದ್ಯದಲ್ಲಿ ಲಸಿಕೆ ಲಭ್ಯ ಇಲ್ಲ. ಆದ್ರೆ ಇನ್ನೆಲ್ಲ ರೋಗಗಳಿಗೂ ಲಸಿಕೆ ಲಭ್ಯ ಇರೋದ್ರಿಂದ ನಾವು ಮುಂಚಿತವಾಗೇನೆ ಒಂದು ಯಾವ್ಯಾವ ರೋಗಕ್ಕೆ ಯಾವ ಲಸಿಕೆ ಬೇಕು ಅನ್ನೋದನ್ನ ನೋಡ್ಕೊಂಡ್ಬಿಟ್ಟು ಲಸಿಕೆಗಳನ್ನು ಹಾಕ್ಸ್ಕೊಳ್ಬೇಕು. ಒಂದು ಇನ್ನೊಂದು, ಈ ಕುರಿ ಸಾಕಾಣಿಕೆಯಲ್ಲಿ ನೀವು ವ್ಯವಸ್ಥಿತವಾಗಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಕುರಿಗಳನ್ನು ಸಹ ಇನ್ಶೂರ್ ಮಾಡಿಸಬಹುದು. ಸೊ ಇನ್ಶೂರ್ ಜೀವ ವಿಮೆಯನ್ನ ಮಾಡಿಸ್ಕೊಂಡ್ರೆ ನೀವು ಏನಾದ್ರೂ ಆತರ ಲಾಸ್ಗಳಾದ್ರೆ, ರೋಗ ಬಂದ ಏನಾದ್ರೂ ನಷ್ಟಗಳಾದ್ರೆ ಅದನ್ನ ನಾವು ಜೀವ ವಿಮೆ ಮಾಡಿಸ್ತದ. ಸೊ ಅದನ್ನ ಮಾಡಿಸ್ಕೊಳ್ಲಿಕ್ಕೂ ಸಹ ಕುರಿ ಸಾಕಾಣಿಕೆಯಲ್ಲಿ ಅವಕಾಶ ಇದೆ. ಅದನ್ನ ಮಾಡಿಸ್ಕೊಳ್ಳೋದು ಸಹ ರೈತರು ಗಮನ ಹರಿಸಬೇಕು. ಒಳ್ಳೇದು ಡಾಕ್ಟರ್ ರಮೇಶ್ ಅವರೇ, ಇದುವರೆಗೂ ಈ ಕಟ್ಟಿ ಮೇಯಿಸ್ತಕ್ಕಂತ ಕುರಿ ಪದ್ಧತಿ ಅಂದ್ರೆ ಏನು, ಇದರಿಂದ ಯಾವ ರೀತಿ ಲಾಭಗಳಿದ್ದಾವೆ, ಹೇಗೆ ಮಾಡ್ಬೋದು ಅಂತಕ್ಕಂತ ವಿಚಾರವಾಗಿ ರೈತರಿಗೆ ಮಾಹಿತಿಯನ್ನ ತಿಳಿಸಿಕೊಟ್ರೆ, ಇದ್ರ ಬಗ್ಗೆ ವಿಶೇಷವಾದಂತಹ ತರಬೇತಿಗಳು ಏನಾದರೂ ರೈತರಿಗೆ ಬೇಕಾಗಿತ್ತು ಅಂತಂದ್ರೆ ತಾವು ತರಬೇತಿಯನ್ನು ಕೊಡ್ತೀರಾ ಹೇಗೆ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ? ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾನೇ ಪಶು ತಜ್ಞನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಯಾರೇ ರೈತರು, ನಮ್ಮ ಭಾಗದ ಯಾವುದೇ ರೈತರು ತರಬೇತಿ ಬೇಕಂತ ಹೇಳಿದ್ರೆ ನಮ್ಮ ಬಳಿ ಬಂದು ಅವರ ಸಂಖ್ಯೆಯನ್ನು ರಿಜಿಸ್ಟರ್ ಮಾಡಿಕೊಂಡು ನಾವು ತರಬೇತಿಗಳನ್ನ ಆಯೋಜನೆ ಮಾಡಿದಾಗ ಅವರನ್ನು ಕರೆಸ್ತೇವೆ. ಅಥವಾ ಒಂದು ಎರಡು ರೈತರು ನಮ್ಮ ಬಳಿಗೆ ಯಾವ್ದಾದ್ರು ಬೇರೆ ವಿಚಾರಗಳಿಗೆ ಈ ಸಂಬಂಧಪಟ್ಟಾಗ ಯಾವ್ದಾದ್ರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೆಳಗ್ಗೆ 9-5 ನಮಗೆ ಯಾವಾಗಾದ್ರೂ ಬಂದು ಭೇಟಿ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಫೋನ್ ಸಂಖ್ಯೆ ನಂಬರ್ ಅನ್ನು ಕೊಡ್ತೇನೆ. 9-4-8-01-2-6-3-6-3-2-6-3-6-3. ಇನ್ನು ನಂಬರ್ ಸಂಪರ್ಕ ಮಾಡಿದ್ರೆ ಏನಾದರೂ ಮಾಹಿತಿಗಳನ್ನು ಪಡೀಲಿಕ್ಕೆ ಅವಕಾಶ ಇದೆ. ಒಳ್ಳೇದು ಡಾಕ್ಟರ್ ರಮೇಶ್ ಅವರು, ಇದುವರೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು ಸರ್. ಕೇಳಿದ್ವಲ್ಲ ರೈತ ಬಾಂಧವರೇ, ಇದುವರೆಗೆ ಕೊಟ್ಟಿಗೆ ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆಯ ಮಹತ್ವ ಕುರಿತು ಪ್ರಾಣಿ ತಜ್ಞರಾದಂತಹ ಡಾಕ್ಟರ್ ಬಿ ಕೆ ರಮೇಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಪವಲತ್ತಿ. ಈಗ ಕೇಳೋಣ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನ ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ 1-2 ದಿನ ನಂತರ ಅಲ್ಲಲ್ಲಿ ಮೋಡ ಕವಿದ ವಾತಾವರಣ ಹಾಗೂ ಚದುರಿದಂತೆ ತುಂತುರು ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 28.5-29.4 ಡಿಗ್ರಿ ಸೆಲ್ಸಿಯಸ್, ಹಾಗೆಯೇ ಕನಿಷ್ಠ ಉಷ್ಣಾಂಶ 18.7-23 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆ ಪ್ರಮಾಣ 65-89% ಮತ್ತು ಕನಿಷ್ಠ ಆರ್ದ್ರತೆ 37-54% ಇರುವ ಸಾಧ್ಯತೆ ಇದ್ದು, ಗಾಳಿಯ ವೇಗ ಸರಾಸರಿ 10.9-12.6 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆಯನ್ನ ನೀಡಲಾಗಿದೆ. ಪ್ರಸ್ತುತ ವಾತಾವರಣದಲ್ಲಿ ಕಡಿಮೆ ಉಷ್ಣಾಂಶ ಇರುವುದರಿಂದ ಯಾವುದೇ ಬೆಳೆಗಳಲ್ಲಿ ಮುಗ್ಗು ಮತ್ತು ಕಾಯಿ ಉದುರುವುದು ಕಂಡುಬಂದರೆ 0.25 ಮಿಲಿಲೀಟರ್ ನ್ಯಾಪ್ಟಲ್ ಅಸೆಟಿಕ್ ಆಮ್ಲ NAA ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಕಟಾವು ಮಾಡಿದ ಉತ್ಪನ್ನಗಳು ಚೀಲದಲ್ಲಿ ತುಂಬುವ ಮೊದಲು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿಯೇ ತುಂಬಬೇಕು. ಹಿಂಗಾರಿ ಬೆಳೆಗಳಾದ ಜೋಳ, ಕಡಲೆ, ಸೂರ್ಯಕಾಂತಿ ಹಾಗೂ ಇನ್ನಿತರ ಬೆಳೆಗಳಲ್ಲಿ ಅಂತರ್ ಬೇಸಾಯ ಕೈಗೊಳ್ಳಬೇಕು. ಇದರಿಂದ ಕಳೆ ನಿಯಂತ್ರಣದ ಜೊತೆಗೆ ತೇವಾಂಶ ಸಂರಕ್ಷಣೆ ಆಗ್ತದೆ. ಕಡಲೆ ಬೆಳೆಯು ಹೂ ಆಡುವ ಹಂತದಲ್ಲಿದ್ದಾಗ ಪ್ರತಿ ಲೀಟರ್ ನೀರಿನಲ್ಲಿ 7.5 ಗ್ರಾಂ ಚಿಕ್ಪಿ ಮ್ಯಾಜಿಕ್ ಅಥವಾ 20 ಗ್ರಾಂ ಯೂರಿಯಾ ಮತ್ತು 1 ಮಿಲಿಲೀಟರ್ ಟ್ರೈಕೆಂಟಿನಲ್ ಅನ್ನು ಮಿಶ್ರಣ ಮಾಡಿ ಸಿಂಪಡಿಸುವುದರಿಂದ ಹೆಚ್ಚಿನ ಇಳುವರಿಯನ್ನ ಪಡ್ಕೋಬಹುದು. ಈ ಸಿಂಪರಣೆಯನ್ನ 15 ದಿನಗಳ ಅಂತರದಲ್ಲಿ ಮತ್ತೊಮ್ಮೆ ಮಾಡಬೇಕು. ಕಡಲೆಯಲ್ಲಿ ಬಿತ್ತಿದ 35-40 ದಿನಗಳಲ್ಲಿ ಕುಡಿ ಚೀಟುವುದರಿಂದ ಹೆಚ್ಚಿನ ಕವಲೊಡೆದು ಉತ್ತಮ ಇಳುವರಿಯನ್ನ ಪಡ್ಕೋಬಹುದು. ಹಲವೆಡೆ ಭತ್ತದ ಕಟಾವು ಕಾರ್ಯ ನಡೆದಿದ್ದು, ಬಣವೆ ಹಾಕುವ ಪೂರ್ವದಲ್ಲಿ ಹುಲ್ಲನ್ನು ಚೆನ್ನಾಗಿಸಿ ಒಣಗಿಸಿ ಬಣವೆ ಹಾಕಬೇಕು. ಬಣವೆ ಹಾಕುವ ಪೂರ್ವದಲ್ಲಿ ಭತ್ತದ ಹುಲ್ಲಿನ ಹೊರೆ ಕಟ್ಟುವ ಮೊದಲು ಇಬ್ಬನಿ ಆರೋದನ್ನು ಬಿಡಬೇಕು. ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆಯು ಕೂಡ ಹೆಚ್ಚಾಗ್ತದೆ. ಹತ್ತಿ ಬೆಳೆಯು ಬಿಡಿಸುವ ಹಂತದಲ್ಲಿರುವುದರಿಂದ ಹವಾಮಾನ ಮುನ್ಸೂಚನೆಯನ್ನು ನೋಡಿಕೊಂಡು ಹತ್ತಿಯನ್ನು ಬಿಡಿಸಬೇಕು. ತೊಗರಿ ಬೆಳೆಯಲ್ಲಿ ಕಾಯಿ ಕೊರಕದ ನಿರ್ವಹಣೆಗಾಗಿ 0.15 ಮಿಲಿಲೀಟರ್ ಕ್ಲೋರಾನ್ಟ್ರನಲಿಪ್ರೋಲ್ 18.5 CS ಅಥವಾ ತತ್ತಿನಾಶಕವಾಗಿ 2 ಮಿಲಿಲೀಟರ್ ಫ್ರಫೆನೋಫಾಸ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ತೊಗರಿ ಬೆಳೆಗೆ ಹೂವು ಬಿಡುವ ಮತ್ತು ಕಾಯಿ ಕಟ್ಟುವ ಎರಡು ಹಂತದಲ್ಲಿ ರಕ್ಷಣಾತ್ಮಕ ನೀರಾವರಿಯನ್ನು ಕೊಡಬೇಕು. ಕಟಾವು ಮಾಡಿದ ಶೇಂಗಾ ಕಾಳುಗಳನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸುವುದರಿಂದ ಕೀಟಗಳಿಂದ ಹಾಗೂ ಸೂಕ್ಷ್ಮಾಣುಜೀವಿಗಳಿಂದ ಕಾಳುಗಳಿಗೆ ಆಗುವ ಹಾನಿಯನ್ನು ತಪ್ಪಿಸಿ ಅವುಗಳ ಗುಣಮಟ್ಟವನ್ನು ಕಾಪಾಡಬಹುದು. ಪ್ರಸ್ತುತ ವಾತಾವರಣದಿಂದ ಮಾವಿನ ಬೆಳೆಯಲ್ಲಿ ಬೂದು ರೋಗದ ಹತೋಟಿಗೆ 1 ಮಿಲಿಲೀಟರ್ ಹೆಕ್ಸಾಕೊನೋಜಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಮೆಣಸಿನಕಾಯಿ ಬೆಳೆಯು ಬಹುತೇಕ ಕಟಾವಿನ ಹಂತದಲ್ಲಿರುವುದರಿಂದ ಪ್ರಸ್ತುತ ಮಳೆಯ ಅವಕಾಶ ಕಡಿಮೆ ಇರುವುದರಿಂದ ಆದಷ್ಟು ಬೇಗನೆ ಕಟಾವು ಮಾಡಿ ಬಿಸಿಲಿನಲ್ಲಿ ಒಣಗಿಸಬೇಕು. ಸೂರ್ಯಕಾಂತಿಯಲ್ಲಿ ಹೆಲಿಕೋವರ್ಪಾವನ್ನು ನಿರ್ವಹಿಸಲು ಸೂರ್ಯಕಾಂತಿ ತಲೆಯಿಂದ ಲಾರ್ವಾಗಳ ಹಸ್ತಚಾಲಿತ ಸಂಗ್ರಹವು ಅತ್ಯುತ್ತಮ ಆಯ್ಕೆಯಾಗಿರುತ್ತದೆ. ಚಳಿಗಾಲ ಇರುವುದರಿಂದ ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಉಷ್ಣಾಂಶದ ಸ್ಥಿರತೆಯನ್ನು ಕಾಪಾಡಲು ವಿದ್ಯುತ್ ಬಲ್ಬುಗಳನ್ನು ಬಳಸುವ ಮುಖಾಂತರ ಸ್ಥಿರತೆಯನ್ನು ಕಾಪಾಡಬಹುದು. ರಾತ್ರಿಯ ತಾಪಮಾನ ಇಳಿಕೆಯಾಗಿರುವುದರಿಂದ ಜಾನುವಾರುಗಳನ್ನು ಬೆಚ್ಚಗಿನ ಜಾಗದಲ್ಲಿ ಕಟ್ಟಿ ಹಾಕಬೇಕು. ಚಳಿ ಅಧಿಕವಿರುವ ಕಡೆಗಳಲ್ಲಿ ಕೊಟ್ಟಿಗೆಯನ್ನು ಆದಷ್ಟು ಬೆಚ್ಚಗಿಡಬೇಕು ಮತ್ತು ಹೆಚ್ಚು ಗಾಳಿಯಾಡದಂತೆ ನೋಡ್ಕೋಬೇಕು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನ ಭೇಟಿಯಾಗಬಹುದು. ಈ ದಿನದ ಎಲ್ಲಾ ಕಾರ್ಯಕ್ರಮಗಳ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಇಂದು ವಿಶ್ವ ಏಡ್ಸ್ ದಿನಾಚರಣೆ. ನಮ್ಮ ಹಕ್ಕುಗಳನ್ನು ಪಡೆಯಲು ಸರಿಯಾದ ಮಾರ್ಗ ಅನುಸರಿಸೋಣ. ನನ್ನ ಆರೋಗ್ಯ ನನ್ನ ಹಕ್ಕು ಎಂಬುದು ಈ ವರ್ಷದ ವಿಶ್ವ ಏಡ್ಸ್ ದಿನದ ಘೋಷವಾಕ್ಯ. ಕ್ಷಣಿಕ ಸುಖದ ಆಸೆ ತರದಿರಲಿ ಜೀವನದಲ್ಲಿ ನಿರಾಸೆ, ಎಲ್ಲರೂ ಸೋಂಕು ಬಾರದ ಹಾಗೆ ಜಾಗೃತ ವಹಿಸೋಣ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ಸಹಾಯವಾಣಿ 1097 ಕರೆ ಮಾಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಸಾರ್ವಜನಿಕರ ಜಾಗೃತಿಗಾಗಿ ಕೆಸಾಪ್ಸ್ನ ಪ್ರಕಟಣೆ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಲೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ರೈತ ಬಾಂಧವರಿಗೊಂದು ಸಿಹಿ ಸುದ್ದಿ. ರೈತ ಬಾಂಧವರೇ, ಕಲ್ಯಾಣ ಕರ್ನಾಟಕದ ಎಡೆದುರಿನಾಡಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮುಖ್ಯ ಆವರಣದಲ್ಲಿ ಕೃಷಿ ಹಾಗೂ ಕೃಷಿ ಸಂಬಂಧಿತ ಅಭಿವೃದ್ಧಿ ಇಲಾಖೆಗಳ ಸಹಯೋಗದೊಂದಿಗೆ ಕೃಷಿ ಮೇಳವನ್ನ ದಿನಾಂಕ ಡಿಸೆಂಬರ್ 7, 8 ಮತ್ತು 9 2024 ಮೂರು ದಿನಗಳ ಕಾಲ ಆಯೋಜಿಸಿದೆ. ಹವಾಮಾನ ವೈಪರೀತ್ಯಕ್ಕೆ ಸುಸ್ಥಿರ ಕೃಷಿ ಎಂಬ ಘೋಷವಾಕ್ಯದಡಿ ನಡೆಯುವ ಈ ಕೃಷಿ ಮೇಳಕ್ಕೆ ತಮಗೆ ಆದರದ ಸ್ವಾಗತವಿದೆ. ಕೃಷಿ ಮೇಳದಲ್ಲಿ ಸಮಗ್ರ ಬೇಸಾಯಕ್ಕೆ ಸೂಕ್ತವಾದಂತಹ ಬೆಳೆ ಪದ್ಧತಿಗಳು, ಕೊಯ್ಲೋತ್ತರ ತಂತ್ರಜ್ಞಾನಗಳು, ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ, ಇಸ್ಯಾಪ್ ಬೆಳೆ ಸಂರಕ್ಷಣೆಗೆ ನವೀನ ಮಾಹಿತಿ ತಂತ್ರಜ್ಞಾನ, ಜೈವಿಕ ಗೊಬ್ಬರ ಹಾಗೂ ಕೀಟನಾಶಕಗಳು, ಸಮಗ್ರ ಕೀಟ ರೋಗ ಹಾಗೂ ಪೋಷಕಾಂಶಗಳ ನಿರ್ವಹಣೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ, ಕುರಿ ಕೋಳಿ ಹಾಗೂ ಮೀನು ಸಾಕಾಣಿಕೆ, ಹೀಗೆ 10 ವಿಧವಾದಂತಹ ತಾಂತ್ರಿಕತೆಗಳ ಮಾಹಿತಿ ಅನಾವರಣಗೊಳ್ಳಲಿದೆ. ಈ ಕೃಷಿ ಮೇಳಕ್ಕೆ ನೀವು ಬನ್ನಿ, ನಿಮ್ಮವರನ್ನು ಸಹ ಕರೆತನ್ನಿ. ಇದು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಕಟಣೆ. ರೈತ ಬಾಂಧವರೇ, ಈಗ ಕೇಳಿ ದೇವದುರ್ಗ ತಾಲೂಕಿನ ಅಡಕಲಗುಡ್ಡ ಗ್ರಾಮದ ಹನುಮಂತಯ್ಯ ಸಾಹುಕಾರ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು. ಗುರುಪಾದ ಪೂಜೆ ಮಾಡೋ ನಿರುತ್ತ ನಮಜನದ ನೋಡೋ, ಗುರುಪಾದ ಪೂಜೆ ಮಾಡೋ ಪೂಜೆ ಮಾಡೋ ನರ ಜನ್ಮದಲ್ಲೇ ಬಂದ ನರ ಜನ್ಮದಲ್ಲೇ ಬಂದ ಉಪಕಾರ ಬಾಳ ಗುರಲಿಂದ ಗುರುಪಾದ ಪೂಜೆ ಮಾಡೋ ಒಳಿತಾಗೇನೆ ಕೆಳದ ಗುರು ದೇಶ ಪೂಜೆ ಮಾಡೋ ಗ್ರಾಮ